ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಹಸುಗಳಿಗೆ ಸಿದ್ದಪಡಿಸಿದ ಆಹಾರ ಪೂರೈಕೆ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾ ಎಸ್ಸಿ ಸುರೇಶ್ ಅವರೊಡನೆ ಸಂವಾದ. ಹಸುಗಳನ್ನ ಎಮ್ಮೆಗಳನ್ನ ಸಾಕಿರೋರು ಒಳ್ಳೆ ಹಾಲು ಸಿಗಬೇಕು, ಅವುಗಳ ಬೆಳವಣಿಗೆ ಚೆನ್ನಾಗಿರ್ಬೇಕಂತ ಅನ್ಕೊಂಡು ಸಿದ್ಧಪಡಿಸಿದ ಪಶು ಆಹಾರವನ್ನ ನೀಡೋದಿದೆ, ತಮ್ಮಲ್ಲೇ ತಯಾರಿಸೋದಿದೆ, ಇಲ್ಲವೇ ಸಿದ್ಧಪಡಿಸಿದ್ದನ್ನ ತರೋದಿದೆ. ಈ ಕುರಿತಂತೆ ಇವತ್ತು ಸಲಹೆಗಳನ್ನ ನೀಡ್ತಿದ್ದಾರೆ, ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟ್ರೆ, ನಮ್ಮಲ್ಲಿ ತುಂಬಾ ಜನ ಹಸಿರು ಮೇವನ್ನು ಕೊಡ್ತಾರೆ, ಒಣ ಮೇವನ್ನು ಪೂರೈಕೆ ಮಾಡ್ತಾರೆ, ಆದರೂ ಸಿದ್ಧಪಡಿಸಿದ ಆಹಾರವನ್ನು ಕೊಡೋದಿದೆ. ಇದರ ಔಚಿತ್ಯತೆ ಏನು, ಮತ್ತೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಎಂತದನ್ನ ಕೊಡಬೇಕನ್ನೋದ್ರ ಬಗ್ಗೆ ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನಮಸ್ಕಾರ ರೈತ ಬಾಂಧವರೇ. ತಮಗೆಲ್ಲ ತಿಳಿದಿರುವ ಹಾಗೆ ಯಾವುದೇ ಒಂದು ಯಶಸ್ವಿ ಹೈನುಗಾರಿಕೆಯನ್ನ ನಾವು ಮಾಡಬೇಕು ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಖರ್ಚುಗಳಲ್ಲಿ 75% ಆಹಾರಕ್ಕೆ ಮೀಸಲಾಗಿರ್ತದೆ. ಆ ಒಂದ್ ನಿಟ್ಟಿನಲ್ಲಿ ನಾವು ನೋಡುವಾಗ ನಾವು ಕೊಡ್ತಕ್ಕಂತ ಆಹಾರ ಹೇಗಿರ್ಬೇಕು, ಏನನ್ನ ಕೊಡಬೇಕು, ಯಾವ ರೀತಿಯನ್ನು ನಾವು ಯಶಸ್ವಿ ಹೈನುಗಾರಿಕೆಯನ್ನ ಮಾಡಬೇಕು ಅನ್ನುವ ತೊಳಲಾಟದಲ್ಲಿ ಕೆಲವು ರೈತ ಬಾಂಧವರು ಇರ್ತಾರೆ. ಅಂತವರಿಗಾಗಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದೇನಂತಂದ್ರೆ, ಒಂದು ಗುಣಮಟ್ಟದ ಹಸಿರು ಮೇವು ಮತ್ತೆ ಒಣಮೇವನ್ನ ಕೊಡುವುದರ ಜೊತೆ ಜೊತೆಗೆ ಪೂರಕವಾಗಿ ಅದಕ್ಕೆ ಬೇಕಾದಂತಹ ಈ ಸಾಂದ್ರೀಕೃತ ಅಥವಾ ಕಾನ್ಸಂಟ್ರೇಟ್ ಫೀಡ್ ಅಥವಾ ದಾಣಿ ಮಿಶ್ರಣ ಅಂತ ನಾವೇನ್ ಕರಿತೀವೋ ಅದನ್ನ ಕೆಲವು ಟೈಮ್ ನೀಡಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೊಡಗಿನ ಭಾಗಕ್ಕೆ ಸೀಮಿತವಾಗಿ ನಾವು ಮಾತಾಡೋದಾದ್ರೆ ಇಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತದೆ, ಹಾಗೇನೆ ಈ ಒಂದು ಪ್ರದೇಶದಲ್ಲಿ ಯಾವ ತಳಿಗಳನ್ನು ಬೆಳೆದರೂ ಸಹ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಗುಣಮಟ್ಟ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದೆ ಇರುವ ಸಾಧ್ಯತೆನೆ ಜಾಸ್ತಿ ಇರುತ್ತದೆ. ಕಾರಣ ಇಷ್ಟೇ, ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಏನಾಗುತ್ತೆ, ಮಣ್ಣಿನ ಸವಕಳಿ ಆಗ್ತದೆ, ಮಣ್ಣಿನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಕೊಚ್ಚಿ ಹೋಗ್ತದೆ. ಅಂತಹ ಮಣ್ಣಿನಲ್ಲಿ ಹುಟ್ಟಿದಂತ ಈ ಮೇವಿನ ಬೆಳೆಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪೋಷಕಾಂಶಗಳು ಸಿಗದೆ ಇರುವ ಸಂಭವನೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗತ್ತೆ, ಈಗ ನಾನು ಹೈನುಗಾರಿಕೆ ಮಾಡ್ಲಿಕ್ಕಾಗಿ ಜರ್ಸಿನೋ ಅಥವಾ HF ತಳಿ ಹಸು ಇರ್ಬೋದು, ಎಮ್ಮೆಗಳಲ್ಲಾದ್ರೆ ಮುರ್ರಾ ತಳಿ ಎಮ್ಮೆಗಳಿರ್ಬೋದು, ಮತ್ತೆ ಇತ್ತೀಚೆಗೆ ದೇಶಿ ತಳಿ ಹಸುಗಳಾದಂತ ಗಿರನ್ನ ಸಹ ಕೆಲವು ಜನ ಸಾಕ್ತಾ ಇದಾರೆ ಹಾಲಿಗಾಗಿ. ಹಾಗಾಗಿ ಈ ಹಸುಗಳನ್ನ ಸಾಕುವಾಗ ಏನಾಗ್ತದೆ, ನಾವು ಅದರ ಒಂದು ಅನುವಂಶಿಕ ಗುಣ 10 ಲೀಟರ್ ಕೊಡುವ ಕ್ಷಮತೆ ಇದ್ರೂ ಸಹ ನಾವು ಅದಕ್ಕೆ ಬೇಕಾದಂತಹ ಪೂರಕ ಆಹಾರವನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಆ 10 ಲೀಟರ್ ಹಾಲಿನ ಉತ್ಪತ್ತಿ ಆ ಒಂದು ರಾಸಿನಲ್ಲಿ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಕೊಡ್ತಕ್ಕಂತ ಹಸಿರು ಮತ್ತೆ ಒಣ ಹುಲ್ಲನ್ನ ಜೊತೆ ಜೊತೆಗೆ ಪೂರಕ ಆಹಾರವಾಗಿ ಈ ಸಾಂದ್ರೀಕೃತ ಅಥವಾ ಸಮತೋಲಿತ ಆಹಾರವನ್ನ ರಾಸುಗಳಿಗೆ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಯಾವ ಒಂದು ಸಂದರ್ಭದಿಂದ ಈ ಸಾಂದ್ರೀಕೃತ ಆಹಾರವನ್ನ ನೀಡಬೇಕು ಅನ್ನೋದನ್ನ ಕೆಲವು ರೈತರು ಕೇಳ್ಬಹುದು. ತಮಗೆಲ್ಲ ತಿಳಿದಿರಲಿ, ಈ ಸಾಂದ್ರೀಕೃತ ಆಹಾರವನ್ನ ಅದರಲ್ಲೂ ಮುಖ್ಯವಾಗಿ ನಾವು ವಿದೇಶಿ ತಳಿ ಹಸುಗಳಾದ ಜೆರ್ಸಿ ಅಥವಾ HF ಅನ್ನ ಸಾಕ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಕರುವಿನ ಹಂತದಿಂದಲೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಸಾಂದ್ರೀಕೃತ ಆಹಾರವನ್ನ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಸರ್, ಕರುಗೆ ಆಗ್ಲೇ ನಾವು ಹಸಿ ಹುಲ್ಲನ್ನ ಕೊಡ್ತಾ ಇದೀವಿ, ಅದಕ್ಕೆ ಏನಕ್ಕೆ ಕೊಡ್ಬೇಕು ಸರ್, ಅದರಿಂದ ಹಾಲು ಬರಲ್ಲ ಅಂತ ಬರಲ್ಲ ಅಂತ ಕೆಲವು ರೈತರು ಯೋಚಿಸ್ತಾರೆ. ಖಂಡಿತವಾಗ್ಲೂ ಇದು ತಪ್ಪಾಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ನಾವು ಕೊಡ್ತಕ್ಕಂತಹ ಒಂದು ಮೇವಿನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಪೋಷಕಾಂಶ ಇಲ್ಲದೆ ಇರದ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ರಾಸಿನ ದೇಹಕ್ಕೆ ಏನೆಲ್ಲ ಪೋಷಣೆಗೆ ಬೇಕಾದಂತಹ ಪೋಷಕಾಂಶಗಳ ಅವಶ್ಯಕತೆ ಇದೆಯೋ ಆ ಒಂದು ಅವಶ್ಯಕತೆಯನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಸಾಂದ್ರೀಕೃತ ತಿಂಡಿಗಳ ಮೂಲಕ ಆ ರಾಸಿಗೆ ಕೊಡ್ತಕ್ಕಂಥದ್ದು. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಕರು ಹಾಕಿದ ಎರಡು ತಿಂಗಳ ತನಕ ತಾಯಿ ಹಾಲನ್ನೇ ಅದು ಸ್ವೀಕರಿಸ್ತಾ ಇರ್ತದೆ. 45 ದಿನಗಳ ಕಳೆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಹುಲ್ಲನ್ನ ತಿನ್ಲಿಕ್ಕೆ ಶುರು ಮಾಡ್ತದೆ. ಹಾಗೆ ಹುಲ್ಲು ತಿಂತ 2 ತಿಂಗಳು ತುಂಬಿದ ನಂತರ ಆ ರಾಸುಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ 50 ಗ್ರಾಂನಿಂದ ಅಂದ್ರೆ ಜಸ್ಟ್ ಆ ಫೀಡ್ ಅನ್ನ ನೆಕ್ಸ್ತಕ್ಕಂಥದ್ದು, ಹೀಗೆ ಹಂತ ಹಂತವಾಗಿ ದಿನ ದಿನಕ್ಕೆ 50 ಗ್ರಾಂನಿಂದ ಹೆಚ್ಚಿಸ್ತಾ ಹೋಗ್ಬೇಕಾಗತ್ತೆ. ಹೀಗೆ ಹೆಚ್ಚಿಸಿದ ಸಂದರ್ಭದಲ್ಲಿ ಬೆಳವಣಿಗೆ ಹಂತದಲ್ಲಿ ಅಂದ್ರೆ 6 ತಿಂಗಳು ಕಳೆದು 1 ವರ್ಷದ ತನಕ ಏನ್ ಬೆಳವಣಿಗೆ ಹಂತದಲ್ಲಿ ಇರ್ತದೋ ಮಣಕ, ಆ ಒಂದು ಮಣಕಕ್ಕೆ ಅಟ್ಲೀಸ್ಟ್ 1/2 ಕೆಜಿಯಷ್ಟು ಪೂರಕ ಆಹಾರವನ್ನ ನಾವು ನೀಡೋದ್ರಿಂದ ಏನಾಗುತ್ತೆ, ಆ ಕರುವಿನ ಬೆಳವಣಿಗೆಗೆ ಮುಖ್ಯವಾಗಿ ಜನನೇಂದ್ರಿಯಗಳ ಬೆಳವಣಿಗೆಗೆ ಬೇಕಾದಂತಹ ವಿಟಮಿನ್ ಇ ಇರ್ಬೋದು, ಸೆಲೆನಿಯಂ ಇರ್ಬೋದು, ಜಿಂಕ್ ಕಾಪರ್ ಅಂಶಗಳು ಸಹ ಇದರಲ್ಲಿ ಸಿಕ್ಕೋದ್ರಿಂದ, ಅದರ ಜೊತೆಗೆ ಬೇಕಾದಂತಹ ಪೂರಕವಾದ ಪ್ರೋಟೀನ್ ಅಂಶಗಳು ಸಹ ಸಿಗೋದ್ರಿಂದ ಏನಾಗುತ್ತೆ, ಈ ಜನನೇಂದ್ರಿಯಗಳು ನಿರೀಕ್ಷಿತ ಮಟ್ಟದಲ್ಲಿ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಅವು ಚೆನ್ನಾಗಿ ಬೆಳವಣಿಗೆ ಹೊಂದಿದ ಸಂದರ್ಭದಲ್ಲಿ ಆ ಒಂದು ಮಣಕ ಏನಿರುತ್ತೋ ವರ್ಷ ತುಂಬುವುದರೊಳಗೆ ಬೆದೆಗೆ ಬರ್ತದೆ. ಬೆದೆಗೆ ಬಂದಂತಹ ಸಂದರ್ಭದಲ್ಲಿ ಮೊದಲ 2 ಬೆದೆಯನ್ನ ಬಿಟ್ಟು 3ನೇ ಬೆದೆಗೆ ನೀವು ಹೀಟನ್ನ ಕೊಡಿಸಿದ್ದೆ ಆದಲ್ಲಿ ಅದು ಫಲ ಕಟ್ಟಿ ಮುಂದಿನ 2 ವರ್ಷ ತುಂಬುವುದರೊಳಗೆ ಕರುವನ್ನು ಹಾಕ್ಲಿಕ್ಕೆ ಸಹಕಾರಿಯಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ರೈತರು ಯೋಚಿಸಬೇಕು, ಬರೀ ಹಾಲು ಕೊಟ್ಟರೆ ಮಾತ್ರ ಅಲ್ಲ ನಾವು ಸಾಂದ್ರೀಕೃತ ತಿಂಡಿಯನ್ನು ಕೊಡ್ತಕ್ಕಂಥದ್ದು, ಅದರ ಬೆಳವಣಿಗೆಗೆ ಮತ್ತೆ ಅದರ ದೇಹ ಪೋಷಣೆಗೂ ಸಹ ನಾವು ಸಾಂದ್ರೀಕೃತ ತಿಂಡಿ ಏನಿರ್ತದೆ ಅದನ್ನ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಏನಿದು ಸಾಂದ್ರೀಕೃತ ತಿಂಡಿ ಅಥವಾ ಸಮತೋಲಿತ ಆಹಾರ ಅಂತ ಕೆಲವು ರೈತರು ಕೇಳ್ಬೋದು. ಅದನ್ನ ನೋಡೋದಾದ್ರೆ ಇದೇನು ಅಲ್ಲ, ನಾವು ಬೆಳೀತಕ್ಕಂತ ಬೆಳೆಗಳಿಂದ ಸಿಗ್ತಕ್ಕಂತ ಕಾಳುಗಳನ್ನ ಬಳಸಿ ಈ ಒಂದು ಆಹಾರವನ್ನ ನಾವು ಸಿದ್ಧಪಡಿಸ್ತಕ್ಕಂಥದ್ದು. ಈ ಸಾಂದ್ರೀಕೃತ ತಿಂಡಿಗಳಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳನ್ನು ನೋಡೋದಾದ್ರೆ, ಒಂದು ಕಾರ್ಬೋಹೈಡ್ರೇಟ್ ಕಂಟೆಂಟ್, ಸಸಾರಜನಕದ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಪ್ರೋಟೀನ್ ಅಂಶ ಇರತಕ್ಕಂಥದ್ದು, ಹಾಗೆ ಶಕ್ತಿವರ್ಧಕಗಳು, ಹಾಗೆ ಫ್ಯಾಟ್ ಅಂಶಗಳು, ವಿಟಮಿನ್ ಮತ್ತೆ ಖನಿಜಾಂಶ ಇವೆಲ್ಲವನ್ನು ಸಮತೋಲಿತವಾಗಿ ಅಂದ್ರೆ ಒಂದು ದೇಹಕ್ಕೆ ಎಷ್ಟು ಬೇಕೋ ಅದನ್ನ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಂತಹ ಒಂದು ಪೂರಕವಾಗಿ ಸಿಗ್ತಕ್ಕಂತಹ ಕಾಳುಗಳನ್ನ ಬಳಸಿಕೊಂಡು ತಯಾರಿಸ್ತಕ್ಕಂತಹ ಆಹಾರವನ್ನೇ ನಾವು ಸಾಂದ್ರೀಕೃತ ಅಥವಾ ಸಮತೋಲಿತ ಆಹಾರ ಅಂತ ಕರಿತೇವೆ. ಈ ಸಮತೋಲಿತ ಆಹಾರವನ್ನ ಪುಡಿಯ ರೂಪದಲ್ಲೂ ಸಹ ನೋಡ್ಲಿಕ್ಕೆ ಸಿಗುತ್ತೆ, ಅದಲ್ದೇನೆ ಅದನ್ನ ಸ್ಟೀಮ್ ನಲ್ಲಿ ಬೆರೆಸಿಬಿಟ್ಟು ಚಿಕ್ಕ ಚಿಕ್ಕ ಕಡ್ಡಿಯ ಆಕಾರದಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನ ಕೊಡ್ತಕ್ಕಂಥದ್ದು. ರಾಸಿಗೆ ಬೇಕಾದಂತಹ ಆಹಾರವನ್ನ ನಾವು ನೀಡುವುದರ ಜೊತೆಗೆ ಅದು ಕಂಪ್ಲೀಟ್ ಆಗಿ ಆ ಒಂದು ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗಾದ್ರೆ ಈ ಸಾಂದ್ರೀಕೃತ ಆಹಾರವನ್ನ ನಾವು ಹೇಗೆ ತಯಾರು ಮಾಡ್ಕೋಬೇಕು? ನಾನಾಗ್ಲೇ ಹೇಳಿದಾಗೆ ಪ್ರತಿಯೊಂದು ಸಾಂದ್ರೀಕೃತ ಆಹಾರದಲ್ಲಿ ಮುಖ್ಯವಾದ ಭಾಗ ಬಂದ್ಬಿಟ್ಟು ಶಕ್ತಿವರ್ಧಕಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರತಕ್ಕಂತಹ ಕಾಳುಗಳನ್ನ ಬಳಸ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ನಮ್ಮ ಈ ಕರ್ನಾಟಕ ಭಾಗದಲ್ಲಿ 1ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೆಕ್ಕೆಜೋಳ, ಅದಲ್ದೇನೆ ಕೆಲವು ಉತ್ತರ ಕರ್ನಾಟಕ ಆ ಭಾಗಗಳಲ್ಲಿ ಹೋಗೋದಾದ್ರೆ ಜೋಳವನ್ನು ಸಹ ಬಳಸ್ತಾರೆ, ಹಾಗೇನೆ ಬಿಳಿ ಜೋಳದ ಜೊತೆಗೆ ರಾಗಿಯನ್ನು ಸಹ ಬಳಸಬಹುದು. ಇವೆಲ್ಲ ಶಕ್ತಿವರ್ಧಕಗಳಾಗಿರ್ತವೆ. ಮುಖ್ಯವಾಗಿ ನಾವು ಈ ಶಕ್ತಿವರ್ಧಕಗಳು ಅಂದ್ರೆ ಈಗ 100 ಕೆಜಿ ಆಹಾರವನ್ನು ನಾವು ತಯಾರಿಸ್ತಾ ಇದೀವಿ ಅಂದ್ರೆ 55-60 ಕೆಜಿ ಈ ಶಕ್ತಿವರ್ಧಕ ಧಾನ್ಯಗಳನ್ನೇ ಮೇನ್ ಆಗಿ ಬಳಸ್ತೀವಿ. ತದನಂತರ ಬರ್ತಕ್ಕಂಥದ್ದು ಪ್ರೋಟೀನ್ ಅಂಶ ಇರತಕ್ಕಂತಹ ಸಸಾರಜನಕದ ಅಂಶ ಜಾಸ್ತಿ ಇರತಕ್ಕಂತಹ ಬೇಳೆಕಾಳುಗಳು. ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾವು ನೋಡಿದಾಗೆ ಒಂದು ಈ ತೊಗರಿ ಇರಬಹುದು, ಅವರೆಕಾಳಿನ ಒಟ್ಟು ಇರಬಹುದು, ಇವನ್ನ ಬಳಸ್ತಾರೆ. ಅದಲ್ದೇನೆ ಮುಖ್ಯವಾಗಿ ಇದರಲ್ಲಿ ಹಿಂಡಿ ಅಂತ ಏನು ಕರಿತೀವಿ ನಾವು ಅಂದ್ರೆ ಶೇಂಗಾ ಹಿಂಡಿ ಇರಬಹುದು, ಕೊಬ್ಬರಿ ಹಿಂಡಿ ಇರಬಹುದು, ಹಾಗೇನೆ ಸೋಯಾ ಅವರೆ ಹಿಂಡಿ ಅಂತ ಹೇಳ್ತೀವಿ, ಇವನ್ನ ಬಳಸ್ಬೋದು. ಎಸ್ಪೆಷಲಿ ಈ ಎಣ್ಣೆಯನ್ನ ತೆಗೆದ ನಂತರ ಸಿಗ್ತಕ್ಕಂತಹ ಏನು ಹಿಂಡಿ ಇರ್ತದೋ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಅವನ್ನ ನಾವು ಬಳಸ್ತಕ್ಕಂಥದ್ದು. ಅದು ಸಾಧಾರಣವಾಗಿ 15-20% ಅಷ್ಟು ನಾವು ಬಳಸ್ತೇವೆ. ನಂತರ ಬರ್ತಕ್ಕಂಥದ್ದು ಈ ಹೊಟ್ಟೆ ತುಂಬಿಸ್ಲಿಕ್ಕೆ ಇರ್ತಕ್ಕಂದ್ರೆ ಬಲ್ಕಿನೆಸ್ ಅಂತ ಹೇಳ್ತೀವಿ. ಬರೀ ನಾವು ಕಾನ್ಸಂಟ್ರೇಟ್ ಫೀಡ್ ಕೊಡೋದ್ರಿಂದ ಏನಾಗುತ್ತೆ, ತಿಂದಂತ ಜಾನುವಾರಿಗೆ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ಆ ಬಲ್ಕಿನೆಸ್ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಮಿಕ್ಸ್ ಮಾಡ್ತಕ್ಕಂತ ಅಂಶದಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಈ ಹೊಟ್ಟುಗಳು ಅಂದ್ರೆ ನಮ್ಮ ಕೊಡಗಿನ ಭಾಗದಲ್ಲಿ ನೋಡೋದಾದ್ರೆ ಅಕ್ಕಿಯನ್ನ ತೆಗೆದ ತಕ್ಷಣ ಸಿಗ್ತಕ್ಕಂತ ಉಮ್ಮಿ ಇರಬಹುದು, ಅಥವಾ ಅಕ್ಕಿ ಒಡಕಲು ಇರ್ಬೋದು, ಅಥವಾ ಅಕ್ಕಿ ನುಚ್ಚು ಅಂತ ಏನ್ ಹೇಳ್ತೀವಿ ಅದು ಇರಬಹುದು. ಬಯಲುಸೀಮೆ ಭಾಗದಲ್ಲಿ ಹೋಗೋದಾದ್ರೆ ಈ ಗೋಧಿ ನುಚ್ಚು ಅಂತ ಏನ್ ತಿಳಿದಿವಿ ಅದನ್ನ ಬಳಸ್ತಕ್ಕಂಥದ್ದು, ಹಾಗೆ ಈ ರೀತಿ ತೌಡು ಅಥವಾ ನುಚ್ಚನ್ನ ಹಾಕ್ತಕ್ಕಂಥದ್ದು. ಅದಲ್ದೇನೆ ಮುಖ್ಯವಾಗಿ ಈ ಮಂಗಳೂರು ಭಾಗದಲ್ಲಿ ನಾವು ಹೋಗೋದಾದ್ರೆ ಫಿಶ್ ಮೀಲ್ ಅಂತ ಹೇಳ್ತೀವಿ, ಅಂದ್ರೆ ಮೀನಿನ ವೇಸ್ಟ್ ಏನಿರುತ್ತೋ ಅದನ್ನ ಬಳಸ್ತಕ್ಕಂಥದ್ದು. ಹಾಗೆ ಈ ಕಬ್ಬು ಜಾಸ್ತಿ ಬೆಳೀತಕ್ಕಂತ ಪ್ರದೇಶದಲ್ಲಿ ಸಿಗ್ತಕ್ಕಂತಹ ಈ ಕಾಕಂಬಿ ಅದನ್ನ ಬಳಸ್ತಕ್ಕಂಥ 5-7% ಅಷ್ಟು ಈವನ್ನ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಅದಲ್ದೇನೆ ಅಲ್ಪ ಪ್ರಮಾಣದಲ್ಲಿ ಬೇಕಾದಂತಹ ಖನಿಜಾಂಶದ ಪುಡಿ, ಸಾಧಾರಣವಾಗಿ 50-100 ಗ್ರಾಂ ಅಷ್ಟು ಪುಡಿ, ಅಂದ್ರೆ 100 ಕೆಜಿ ನಾವು ಮಾಡುವಂತಹ ಸಂದರ್ಭದಲ್ಲಿ 50-100 ಗ್ರಾಂ ಅಷ್ಟು ಖನಿಜ ಪುಡಿ ಹಾಕ್ತಿವಿ. ಇದಲ್ದೇನೆ ಸಾಧಾರಣವಾಗಿ 1.5-2 ಕೆಜಿ ಅಷ್ಟು ಉಪ್ಪನ್ನು ಸಹ ಹಾಕ್ತಿವಿ. ಒಂದು 100 ಕೆಜಿ ನಾವು ಮಾಡ್ತಾ ಇದೀವಿ ಅಂದ್ರೆ 2 ಕೆಜಿ ಅಷ್ಟು ಖನಿಜಾಂಶದ ಪುಡಿಯನ್ನು ಸಹ ನಾವು ಕೊಡ್ತೀವಿ. ಇದರಿಂದಾಗಿ ಏನಾಗ್ತದೆ, ಒಂದು ರಾಸಿಗೆ ಈ ಮೇವಿನಿಂದ ಕೆಲವು ಅಂಶಗಳು ಸಿಗೋದಿಲ್ವೋ ಅವು ಈ ಸಾಂದ್ರೀಕೃತ ತಿಂಡಿಯನ್ನ ತಿನ್ನೋದ್ರಿಂದ ಅದರ ದೇಹಕ್ಕೆ ಲಭ್ಯ ಆಗ್ತವೆ. ಇದರಿಂದಾಗಿ ಖಂಡಿತವಾಗ್ಲೂ ಹಾಲಿನ ಉತ್ಪತ್ತಿನ ಜಾಸ್ತಿ ಆಗ್ತದೆ. ಹಾಲಿನ ಉತ್ಪತ್ತಿಗಿಂತ ಅದರ ದೇಹದ ಒಂದು ಮೇಂಟೆನೆನ್ಸ್ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಬೇಕೋ ಅವು ಸಿಗ್ತದೆ. ಇದರಿಂದಾಗಿ ಏನಾಗ್ತದೆ, ಹಸು ಸವಕಳಿ ತಪ್ಪದೆ. ಹಸು ಸವಕಳಿ ತಪ್ಪೋದ್ರಿಂದ ನ್ಯಾಚುರಲ್ ಆಗಿ ಎಷ್ಟು ದಿನಕ್ಕೆ ಅದು ಬೆದೆಗೆ ಬರಬೇಕೋ ಅಷ್ಟು ದಿನದಲ್ಲಿ ಅದು ಬೆದೆಗೂ ಬರ್ತಾ ಇರುತ್ತೆ. ಬೆದೆಗೆ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನ ಹೀಟ್ ಕೊಡ್ಸಿದ್ರೆ ಹೀಟ್ ಸಹ ನಿಲ್ತಾ ಇರ್ತದೆ. ಮುಖ್ಯವಾಗಿ ಆಗ್ತಕ್ಕಂಥದ್ದು ಪ್ರತಿ ವರ್ಷಕ್ಕೆ ಒಂದು ಕರು, ಅಂದ್ರೆ ಯಾವುದೇ ಒಂದು ಯಶಸ್ವಿ ಹೈನುಗಾರಿಕೆ ಆಗ್ಬೇಕು ಅಂತಂದ್ರೆ ಪ್ರತಿ ವರ್ಷಕ್ಕೆ ಒಂದು ಕರು ಹಾಕಬೇಕು. ಹಾಗೇನೆ 6-7 ತಿಂಗಳ ತನಕ ಹಾಲನ್ನ ನಿರಂತರವಾಗಿ ಕೊಡಬೇಕು. ಆಗ ಮಾತ್ರ ಹೈನುಗಾರಿಕೆಯನ್ನ ನಾವು ಯಶಸ್ವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟ್ರೆ, ಎಷ್ಟೋ ಜನ ಮನೆಯಲ್ಲೇ ಮಾಡ್ಕೊಳ್ಳೋದಿದೆ, ನಮ್ಮ ಹಸುಗಳಿಗೆ ನಾವೇ ಮಾಡಿದ್ದನ್ನ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ವೆಚ್ಚನೂ ಕಡಿಮೆ ಅಂತ ಅನ್ಕೊಂಡು ಮಾತಾಡೋದಿದೆ. ಕೆಲವೊಬ್ರು ಹಾಗೆ ಮಾಡ್ಕೊಂತ ಬಂದಿದ್ದಾರೆ, ವಿಶೇಷವಾಗಿ ಸ್ಥಳೀಯವಾಗಿ ಸಿಗುವ ಮೆಕ್ಕೆಜೋಳವನ್ನ ನುಚ್ಚು ಮಾಡಿ ಅದಕ್ಕೆ ಬೇರೆ ಒಂದೆರಡು ಪದಾರ್ಥವನ್ನ ಸೇರಿಸಿ ಕೆಲವೊಮ್ಮೆ ನಿಮ್ಮಂತವರ ಸಲಹೆಗಳನ್ನ ಕೇಳ್ಕೊಂಡು ಲವಣಾಂಶಗಳನ್ನ ಅದರ ಜೊತೆಗೆ ಬೆರೆಸಿ ಕೊಡೋದಿದೆ. ಇನ್ನು ಕೆಲವೊಬ್ರು ಅಲ್ಲೇ ಹಿಟ್ಟಿನ ಗಿರಣಿಗಳಲ್ಲಿ ಅಥವಾ ಬೇರೆ ಗಿರಣಿಗಳಲ್ಲಿ ಸಿಗುವ ಭತ್ತದ ಹೊಟ್ಟನ್ನ ತಂದು ಅದಕ್ಕೆ ಇನ್ನೊಂದು ಪದಾರ್ಥವನ್ನ ಸೇರಿಸಿ ಏನೋ ಅವರ ಅನುಭವಕ್ಕೆ ತಕ್ಕಂತೆ ಹಸುಗಳು ಇಷ್ಟಪಡ್ತು ಅಂತ ಅನ್ಕೊಂಡು ನೀಡೋದಿದೆ. ಇನ್ನು ಕೆಲವೊಬ್ರು ವಾಣಿಜ್ಯವಾಗಿ ಸಿದ್ಧಪಡಿಸಿದ ಚೀಲಗಳಲ್ಲೇ ಸಿಗುವ ಪಶು ಆಹಾರವನ್ನ ತಂದು ಕೊಡೋದಿದೆ. ಏನಂತೀರಿ, ಈಗ ಇಲ್ಲಿ ಏನು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು? ತೀರಾ ಅವಲಂಬನೆ ಸೂಕ್ತ ಅಲ್ಲ ಅಂತ ಎಷ್ಟೋ ಜನಗಳಿಗೆ ಗೊತ್ತಿದ್ರು, ಅಲ್ಲೇನು ವ್ಯತ್ಯಾಸ ಕಾಣುತ್ತೆ? ಕೆಲವೊಂದ್ಸಾರಿ ಕಳಪೆ ಆಹಾರ ಅಥವಾ ಗುಣಮಟ್ಟ ಇಲ್ಲ ಅಂತ ರೀತಿಯಲ್ಲಿ ದೂರುಗಳು ಕೇಳ್ತಾ ಇರ್ತವೆ. ಈ ಎರಡೂ ಸಂಗತಿಗಳಲ್ಲಿ ಏನು ಜಾಗ್ರತೆ ಅಥವಾ ಜಾಣತನ ಅಥವಾ ಹಣ ಉಳಿಸುವ ಕಮ್ಮಿ ಖರ್ಚಿನ ಮಾರ್ಗಗಳನ್ನು ಅನುಸರಿಸಬಹುದು ಅಂತ ಹೇಳ್ತೀರಿ? ಖಂಡಿತವಾಗ್ಲು, ಈಗ ಒಬ್ಬ ರೈತನಿಗೆ ಬೆಳಿಲಿಕ್ಕೆ ಸ್ವಲ್ಪ ಜಾಗ ಇದೆ, ನೀರಿನ ಒಂದು ವ್ಯವಸ್ಥೆ ಇದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅವ್ರು ಮೆಕ್ಕೆಜೋಳನ ಅವರೇ ಬೆಳ್ಕೋಬಹುದು. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ಸಮತೋಲಿತ ಆಹಾರದಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತ ನಾವು ಏನ್ ಹೇಳ್ತೀವೋ, ಬೇಕಾದಂತಹ ಪೂರಕವಾದ ಕಂಟೆಂಟ್ ಏನಂತೇಳಿ ಅದನ್ನ ಬೆಳ್ಕೋಬಹುದು. ಮತ್ತೆ ನಿಮ್ಮ ಮನೆಯಲ್ಲೇ ಸಮತೋಲಿತ ಆಹಾರವನ್ನ ಸಿದ್ಧಪಡಿಸಲಿಕ್ಕೆ ಬಳಸ್ಕೋಬಹುದು. ಹೇಗಿದ್ರು ಇಲ್ಲಿ ಭತ್ತವನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಅಕ್ಕಿ ನುಚ್ಚು ಮತ್ತೆ ಅಕ್ಕಿ ಉಮ್ಮಿ ಖಂಡಿತವಾಗ್ಲೂ ಎಲ್ಲ ಮಿಲ್ಗಳಲ್ಲಿ ಸಿಗ್ತದೆ. ಹಾಗೇನೆ ಅದಕ್ಕೆ ಪೂರಕವಾಗಿ ಮೆಕ್ಕೆಜೋಳವನ್ನು ಬೆಳೆಸ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಬೇಕಾಗ್ತಕ್ಕಂಥದ್ದು. ಇನ್ನೊಂದು ಪಕ್ಕದ ಕೇರಳದಲ್ಲಿ ಕೊಬ್ಬರಿ ಹಿಂಡಿ ಸಹ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ, ಯಾಕಂದ್ರೆ ಕೊಬ್ಬರಿ ಮಿಲ್ಗಳು ಜಾಸ್ತಿ ಇರೋದ್ರಿಂದ ಆ ಕೊಬ್ಬರಿ ಹಿಂಡಿಯನ್ನ ಬಳಸಿ ನೀವು ಮನೆಯಲ್ಲೇನೆ ಸಮತೋಲಿತ ಆಹಾರ ಮಾಡ್ಕೋಬಹುದು. ತಾವು ಹೇಳಿದಾಗೆ ಯಾವುದೇ ಒಂದು ಆಹಾರವನ್ನು ನಾವು ರೆಡಿ ಸಿಗ್ತದೆ ಅಂದ್ಬಿಟ್ಟು ದುಡ್ಡು ಕೊಟ್ಟು ತಂದಂತಹ ಸಂದರ್ಭದಲ್ಲಿ ಅದರ ಗುಣಮಟ್ಟ ನಮಗೆ ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ. ನಿಮಗೆಲ್ಲ ಗೊತ್ತಿರುವ ಇತ್ತೀಚಿನ ದಿನಗಳಲ್ಲಿ ಸುಮಾರು ಕಂಪನಿಗಳು ಈ ಪಶು ಆಹಾರವನ್ನ ಉತ್ಪತ್ತಿ ಮಾಡ್ತಾ ಇದಾವೆ, ಬಟ್ ಅದರಲ್ಲಿ ಬೇಕಾದಂತಹ ಒಂದು ಕಚ್ಚಾ ಪದಾರ್ಥಗಳನ್ನು ಯಾವ ಬಳಸಿದರೆ ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಜಾಸ್ತಿ ದುಡ್ಡನ್ನ ಕೊಟ್ಟು ಸಿದ್ಧಪಡಿಸಿದ ರೆಡಿ ಆಹಾರವನ್ನು ತೆಗೆದುಕೊಂಡು ಬಂದು ನಾವು ರಾಸುಗಳಿಗೆ ಕೊಟ್ಟರು ಸಹ ನಿರೀಕ್ಷಿತ ಮಟ್ಟದಲ್ಲಿ ಹಾಲಿನಲ್ಲಿ ಇರಬೇಕಾದಂತಹ ಬೆಣ್ಣೆ ಅಂಶ ಇರೋದಿಲ್ಲ, ಕೆಲವು ಟೈಮ್ ಹಾಲಿನ ಉತ್ಪತ್ತಿನೂ ನಿರೀಕ್ಷಿತ ಮಟ್ಟದಲ್ಲಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಹೊರಗೆ ಕೊಟ್ಟು ತರೋದ್ಕಿಂತ ಮನೆಯಲ್ಲಿನೇ ಈ ಆಹಾರವನ್ನ ಸಿದ್ಧಪಡಿಸ್ಕೋಬೇಕು. ತಮಗೆ ಅವಕಾಶ ಖಂಡಿತ ಇದೆ, ನಾವು ಮನೆಯಲ್ಲೇ ಮಾಡ್ಕೋಬಹುದು ಅನ್ನೋದಾದ್ರೆ ನಾನು ಆಗ್ಲೇ ಹೇಳಿದಾಗೆ ಮುಖ್ಯವಾಗಿ 55-60% ಮೆಕ್ಕೆಜೋಳವನ್ನು ತೆಗೆದುಕೊಳ್ತಕ್ಕಂಥದ್ದು, ಉಳಿದ 15-20% ಅಕ್ಕಿ ನುಚ್ಚು ಅಥವಾ ತೌಡನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು, ನಂತರ ಸಾಧಾರಣ 10-12% ಅಷ್ಟು ನೀವು ಕೊಬ್ಬರಿ ಹಿಂಡಿ ಅಥವಾ ಕಡಲೆಕಾಯಿ ಹಿಂಡಿ ಆಗಿರ್ಬೋದು ಅಥವಾ ಸೋಯಾಬೀನ್ ಹಿಂಡಿ ಆಗಿರ್ಬೋದು ಇದನ್ನ ಬಳಸ್ತಕ್ಕಂಥದ್ದು. ಹಾಗೇನೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಇನ್ನ ಯಾವುದೇ ಪದಾರ್ಥಗಳು ಉಮ್ಮೆ ಅಲ್ದೇನೆ, ಅಂದ್ರೆ ನಾವು ಮೇನ್ ಆಗಿ ಕೊಡ್ತಕ್ಕಂತಹ ಈ ಮೆಕ್ಕೆಜೋಳ ಶಕ್ತಿವರ್ಧಕ ಆಗಿರುತ್ತೆ, ಹಾಗೇನೆ ಹಿಂಡಿಗಳು ಏನಿರ್ತಾವೆ ಅದು ಪ್ರೋಟೀನ್ ಅಂಶವನ್ನು ಹೊಂದಿರ್ತದೆ, ಜೊತೆ ಜೊತೆಗೆ ಬೇಕಾದಂತಹ ಎಣ್ಣೆ ಅಂಶವನ್ನು ಸಹ ಹೊಂದಿರ್ತದೆ. ಇನ್ನೇನೇ ಪದಾರ್ಥಗಳು ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಬಳಸ್ಕೊಂಡು ಮಾಡಬಹುದು. ಜೊತೆಗೆ ಈ ಒಂದು ಅಂಶಗಳಲ್ಲಿ ಏನಾದರೂ ನಮಗೆ ಬೇಕಾದ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಒಂದು ಖನಿಜ ಸಿಗ್ತಾ ಇಲ್ಲ ಅಂತಕ್ಕಂತ ಅನುಮಾನ ನಿಮ್ಗೆ ಏನಾದ್ರು ಕಾಡ್ತಾ ಇದ್ರೆ ಖಂಡಿತವಾಗ್ಲೂ ಖನಿಜಾಂಶದ ಪುಡಿ ಅಥವಾ ಲವಣ ಪುಡಿ ಅದನ್ನ ಸಹ ಮಿಕ್ಸ್ ಮಾಡಿ ನಾವು ಮಾಡ್ತಕ್ಕಂಥದ್ದು. ಆಗ್ಲೇ ಹೇಳಿದಾಗೆ ಮೆಕ್ಕೆಜೋಳ 50-60%, ಹಾಗೇನೆ ಅಕ್ಕಿ ನುಚ್ಚು ಮತ್ತೆ ತೌಡನ್ನ ಒಂದು 15-20% ನೀವು ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನ ಉಳಿಕೆ ಹಿಂಡಿಗಳು ಬಂದ್ಬಿಟ್ಟು ಕೊಬ್ಬರಿ ಹಿಂಡಿ ಅಥವಾ ಕಡಲೆಕಾಯಿ ಹಿಂಡಿಯನ್ನ 10-15% ಮಾಡ್ತಕ್ಕಂಥದ್ದು. ಇನ್ನು ಉಳಿದಂತ ಭಾಗಕ್ಕೆ ಇನ್ ಯಾವುದೇ ಪದಾರ್ಥ ನಿಮ್ಮಲ್ಲಿ ಸಿಕ್ಕಿದ್ರೆ ಅದನ್ನ ಮಿಕ್ಸ್ ಮಾಡೋದು. ಬಟ್ ಉಪ್ಪು ಮತ್ತೆ ಖನಿಜಾಂಶದ ಪುಡಿ ಫಿಕ್ಸ್ ಆಗಿರ್ತದೆ. ಸಾಧಾರಣ 2% ಲವಣಾಂಶದ ಪುಡಿ ಇದ್ರೆ 1-1.5% ಉಪ್ಪು ಇರ್ತದೆ. ತಾವು ಕೇಳಬಹುದು ಉಪ್ಪು ಏನಕ್ಕೆ ಸಾರ್ ಹಾಕ್ಬೇಕು ಅಂತ, ಖಂಡಿತವಾಗ್ಲೂ ಉಪ್ಪು ಹಾಕೋದ್ರಿಂದ 2 ಅಡ್ವಾಂಟೇಜ್ ಇದೆ. ಒಂದೇನಂದ್ರೆ ರುಚಿ ಸಿಗ್ತದೆ, ಮನುಷ್ಯರು ಉಪ್ಪನ್ನ ಇಲ್ಲದೆ ಊಟ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ವೋ ಅದೇ ರೀತಿ ಜಾನುವಾರುಗಳು ಸಹ ಉಪ್ಪು ಹಾಕೋದ್ರಿಂದ ಅದಕ್ಕೆ ಒಂದು ರುಚಿ ಸಿಗ್ತದೆ. ಅದರ ಜೊತೆ ಜೊತೆಗೆ ಉಪ್ಪನ್ನ ಹಾಕೋದ್ರಿಂದ ಈ ಸಾಂದ್ರೀಕೃತ ತಿಂಡಿಗಳು ತಮ್ಗೆಲ್ಲ ಗೊತ್ತಿರುವ ಹಾಗೆ ಎಲ್ಲಾ ಧಾನ್ಯಗಳ ಬೀಜಗಳನ್ನ ಬಳಸಿ ಮಾಡೋದ್ರಿಂದ ಅದು ಬೇಗ ಹಾಳಾಗುವ ಸಂಭವ ಕೂಡ ಇರ್ತದೆ. ಈ ಹಾಳಾಗುವಿಕೆ ಅಥವಾ ಟಾಕ್ಸಿನ್ಸ್ ಏನು ಫಂಗಲ್ ಗ್ರೋತ್ ಅಂದ್ರೆ ಈ ಶಿಲೀಂಧ್ರದ ಗ್ರೋತ್ ಆಗ್ತಾ ಇರುತ್ತೆ, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಹ ಈ ಉಪ್ಪು ಕೆಲಸ ಮಾಡ್ತದೆ. ಅದರ ಜೊತೆ ಜೊತೆಗೆ ದೇಹಕ್ಕೆ ಬೇಕಾದಂತ ಸೋಡಿಯಂ ಇರಬಹುದು ಅಥವಾ ಕ್ಲೋರಿನ್ ಅಂಶವನ್ನು ಸಹ ಈ ಉಪ್ಪಿನಿಂದ ನಾವು ರಾಸುಗೆ ನೀಡ್ತಾ ಇರ್ತೀವಿ. ನಾವು ಈ ದಾಣಿ ಮಿಶ್ರಣ ಕೊಡೋದ್ರಿಂದ ನಾನು ಆಗ್ಲೇ ಹೇಳಿದಾಗೆ ಇದು ಆಲ್ಮೋಸ್ಟ್ ಸಿದ್ಧಪಡಿಸಿದ ಆಹಾರ. ಅದನ್ನ ತೆಗೆದುಕೊಂಡ ತಕ್ಷಣ ಜಾನುವಾರಿನ ಹೊಟ್ಟೆಯಲ್ಲಿ ಇದರ ಜೀರ್ಣಕ್ರಿಯೆ ಬೇಗನೆ ವೃದ್ಧಿಸುತ್ತದೆ. ಇದರಿಂದ ಸಿಕ್ತಕ್ಕಂತ ಶಕ್ತಿ ಮತ್ತೆ ಪ್ರೋಟೀನ್ ನ ಬಳಸಿಕೊಂಡು ಆ ಹೊಟ್ಟೆಯಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜೋರಾಗಿ ಆಗ್ತದೆ. ಆ ಬ್ಯಾಕ್ಟೀರಿಯಾ ಬೆಳವಣಿಗೆ ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೋ ಅಂತ ಸಂದರ್ಭದಲ್ಲಿ ಹಾಲಿನಲ್ಲಿ ಎಸ್ಪೆಷಲಿ ಬೆಣ್ಣೆ ಅಂಶ ಜಾಸ್ತಿ ಆಗ್ತದೆ. ಹಾಲಿನಲ್ಲಿ ಬೆಣ್ಣೆ ಅಂಶದ ಜೊತೆ ಜೊತೆಗೆ ನಾವು ಕೊಡ್ತಕ್ಕಂಥ ಸಾಂದ್ರೀಕೃತ ತಿಂಡಿಯಲ್ಲಿ ಇರತಕ್ಕಂತಹ ಒಂದು ಪ್ರೋಟೀನ್ ಅಂಶದ ಪರಿಣಾಮದಿಂದಾಗಿ ಹಾಲಿನ ಇಳುವರಿ ಸಹ ಜಾಸ್ತಿ ಆಗ್ತದೆ. ಆ ಒಂದ್ ನಿಟ್ಟಿನಲ್ಲಿ ರೈತರು ಏನಾರು ಡೈರಿಗೆ ಹಾಲಾಗ್ತಾ ಇದ್ರೆ ಹೇಳ್ತಾ ಇರ್ತಾರೆ ಕೆಲವು ಟೈಮ್, ಸರ್ ಡಿಗ್ರಿ ಬರ್ತಾ ಇಲ್ಲ, ಹಾಲು ತುಂಬಾ ನೀರ್ ತರ ಆಗ್ತಾ ಇದೆ, ಅದ್ ರಿಜೆಕ್ಟ್ ಮಾಡ್ತಾ ಇದಾರೆ. ಈ ರೀತಿಯ ಒಂದು ಕಂಪ್ಲೇಂಟ್ ಇರತಕ್ಕಂಥ ರೈತರು ಖಂಡಿತವಾಗ್ಲು ಈ ಪೂರಕ ಆಹಾರವನ್ನ ಮತ್ತೆ ಗುಣಮಟ್ಟದ ಹಸಿರು ಮೇವನ್ನ ಕೊಡೋದ್ರಿಂದ ಡಿಗ್ರಿಯ ಸಮಸ್ಯೆ ಅಂತ ಕೇಳ್ಪಡ್ತಾರೆ, ಅದನ್ನ ಅವರು ಸರಿಪಡಿಸ್ಕೋಬಹುದಾಗಿದೆ. ಹಾಗಾದ್ರೆ ಈ ಸಿದ್ಧಪಡಿಸಿದ ಆಹಾರವನ್ನ ನಾವು ಕೊಡ್ಲೇಬೇಕಾ ಅಥವಾ ನಾವು ಕ್ವಾಲಿಟಿ ಇರತಕ್ಕಂಥ ಹಸಿರು ಆಹಾರನ ಕೊಡ್ತಾ ಇದೀವಿ ಅದರಿಂದಾಗಿ ಇದನ್ನ ನಾವು ತಗ್ಗಿಸ್ಬೋದಾ ಅಂತ ಕೇಳ್ಬಹುದು ಅವರು. ಖಂಡಿತವಾಗ್ಲೂ ಹಾಗೆ ಆಗ್ಲಿಕ್ಕೆ ಆಗೋದಿಲ್ಲ. ನಾವು ಯಾವ ರೀತಿಯ ಮೇವನ್ನು ಕೊಟ್ಟರೂ ಸಹ ಕೆಲವು ಸಂದರ್ಭದಲ್ಲಿ ಪ್ರೋಟೀನ್ ಮತ್ತೆ ಇತರ ಲವಣಾಂಶಗಳ ಕೊರತೆ ಇದ್ದೇ ಇರ್ತದೆ. ಹಾಗಾಗಿ ರಾಸು ಯಾವ ಹಂತದಲ್ಲಿ ಮತ್ತೆ ಅದು ಯಾವ ಒಂದು ಏಜ್ ನಲ್ಲಿ ಇದೆ ಅನ್ನೋದನ್ನ ನೋಡಿಕೊಂಡು ನಾವು ಅದಕ್ಕೆ ಸರಿಯಾಗಿ ಈ ಸಾಂದ್ರೀಕೃತ ಆಹಾರವನ್ನ ನೀಡಬೇಕಾಗುತ್ತೆ. ಅಂದ್ರೆ ಈಗ ಬೆಳವಣಿಗೆ ಹಂತದಲ್ಲಿ ಇರತಕ್ಕಂಥ ಮಣಕಕ್ಕೆ ತೆಗೆದುಕೊಳ್ಳೋದಾದ್ರೆ ಸಾಧಾರಣವಾಗಿ ಯಾವುದೇ ಒಂದು ಬೆಳವಣಿಗೆ ಅಂತ ಅಂತಂದ್ರೆ ಅದಕ್ಕೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಪೂರಕ ಆಹಾರದಲ್ಲಿ 10-15% ಇಂಡಿಯನ್ನ ಮಿಕ್ಸ್ ಮಾಡಿ ಅಂತೀವಿ. ಆದ್ರೆ ಆ ಬೆಳವಣಿಗೆ ಹಂತದಲ್ಲಿ ಇರತಕ್ಕಂಥ ಮಣಕಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಇನ್ನ 5% ಜಾಸ್ತಿ ಅದಕ್ಕೆ ಇಂಡಿಯನ್ನ ನಾವು ಮಿಕ್ಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಬೆದೆಗೆ ಬಂದು ಗರ್ಭ ಕಟ್ಟಿದ್ದೆ ಆದಲ್ಲಿ ಅಗೇನ್ ಅದಕ್ಕೆ ಪ್ರೋಟೀನ್ ಅಂಶ ಜೊತೆ ಜೊತೆಗೆ ಶಕ್ತಿ ಸಹ ಜಾಸ್ತಿ ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಮನೆಯಲ್ಲಿನೇ ಈ ಕಚ್ಚಾ ಪದಾರ್ಥಗಳು ಇದ್ದಲ್ಲಿ ಅದನ್ನ ನಾವು ಮಿಲ್ಲಿಗೆ ತೆಗೆದುಕೊಂಡೋಗಿ ಪುಡಿ ಮಾಡಿಸಿ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಸಾಂದ್ರೀಕೃತ ಆಹಾರವನ್ನ ಕೊಡ್ತಕ್ಕಂಥದ್ದು. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೇಳ್ತಾರೆ ಕೆಲವು ಜನ. ಈಗ ನಾನು ರಫ್ಲಿ ಹೇಳ್ತಾ ಇದ್ದೀನಿ, ಬೆಳವಣಿಗೆ ಹಂತದಲ್ಲಿ ಇರೋ ಮಣಕಕ್ಕೆ ಅದರ ದೇಹದ ಸಮತೋಲನ ಕಾಪಾಡಲಿಕ್ಕಾಗಿ 1-1.5 kg ಆಹಾರ ಪ್ರತಿದಿನ, ಬೆಳಿಗ್ಗೆ 1/2 kg ಇರ್ಬೋದು, ಸಂಜೆ 1/2 kg, ಎರಡು ಭಾಗದಲ್ಲಿ ವಿಂಗಡಿಸಿ ನಾವು ಕೊಡ್ತಕ್ಕಂಥದ್ದು. ಗರ್ಭ ಧರಿಸಿದ ಆದಲ್ಲಿ ಗರ್ಭದ ಅವಧಿಯನ್ನ ನೋಡಿಕೊಂಡು ನಾವು ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಕೊಡ್ತಕ್ಕಂಥ. ಅಂದ್ರೆ ಪ್ರಾರಂಭಿಕ ಗರ್ಭಾವಸ್ಥೆಯಲ್ಲಿ ಈಗ ಹಸುಗಳಲ್ಲಾದ್ರೆ 9-9.5 ದಿವಸ ಇರ್ತದೆ, ಎಮ್ಮೆಗಳಲ್ಲಾದ್ರೆ 10-10.5 ದಿವಸ ಗರ್ಭ ಅವಧಿ ಇರ್ತದೆ. ಮೊದಲ ಒಂದು 3 ಅವಧಿಯಲ್ಲಿ ಇನ್ನು ಭ್ರೂಣದ ಫಾರ್ಮೇಷನ್ ಆಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ಶಕ್ತಿಯ ಜೊತೆ ಜೊತೆಗೆ ಪ್ರೋಟೀನ್ ಸಹ ಕೊಡ್ತಕ್ಕಂಥದ್ದು. ಇನ್ನ ಮಧ್ಯ ಮತ್ತೆ ಕೊನೆಯ ಹಂತದ ಗರ್ಭಾವಸ್ಥೆಯ ಅವಧಿಯಲ್ಲಿ ಪ್ರೋಟೀನ್ ಅಂಶದ ಜೊತೆ ಜೊತೆಗೆ ಹೆಚ್ಚಿನ ಸಂದರ್ಭದಲ್ಲಿ ಶಕ್ತಿವರ್ಧಕ ಸಹ ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಶಕ್ತಿವರ್ಧಕ ಕೊಡ್ತಕ್ಕಂಥ ಮೆಕ್ಕೆಜೋಳದ ಅಂಶವನ್ನ ನಾವು ಜಾಸ್ತಿ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಗರ್ಭಾವಸ್ಥೆ ಅವಧಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ 1 kg 1 ದಿನಕ್ಕೆ ಕೊಟ್ರೆ, ಗರ್ಭಾವಸ್ಥೆಯ ಅವಧಿಯ ನಂತರ ಅಂದ್ರೆ ಸಾಧಾರಣ 5 ತುಂಬಿದ ನಂತರ ಇನ್ನ 1/2 kg ಫೀಡ್ ಅನ್ನ ಜಾಸ್ತಿ ಕೊಡ್ತಕ್ಕಂಥದ್ದು. ಕೆಲವು ಜನ ಹೇಳ್ತಾರೆ ಇನ್ನೇನು ಕರು ಹಾಕ್ಲಿಕ್ಕೆ ಸ್ವಲ್ಪ ದಿನ ಇದೆ ಅನ್ನುವಾಗ ನಾವು ಪೂರಕ ಆಹಾರವನ್ನು ನಿಲ್ಲಿಸ್ಬೇಕು ಸರ್, ಇಲ್ಲಾಂತಂದ್ರೆ ಕರು ಹಾಕ್ಲಿಕ್ಕೆ ಸಮಸ್ಯೆ ಆಗ್ಬಹುದು ಅಂತ ಈ ರೀತಿಯ ಒಂದು ಸಮಸ್ಯೆ ಹೇಳ್ಕೊಡ್ತಾರೆ. ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂತಂದ್ರೆ ಕೊನೆಯ ಅವಧಿಯಲ್ಲಿ ಏನಾಗುತ್ತೆ, ಕರು ಆಲ್ಮೋಸ್ಟ್ ಡಬಲ್ ಸೈಜ್ ಆಗುತ್ತೆ. ಮೊದಲ 6 ಅವಧಿಯಲ್ಲಿ ಏನೋ ಅದ್ರದ್ದು ಒಂದು ತೂಕ ಇರ್ತದೋ ಆ ತೂಕದ ಡಬಲ್ ಸೈಜ್ ಕೊನೆಯ ಒಂದು ಅವಧಿಯಲ್ಲಿ ಆಗ್ತದೆ. ಆ ಒಂದ್ ನಿಟ್ಟಿನಲ್ಲಿ ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಶಕ್ತಿವರ್ಧಕ ತುಂಬಾ ಅವಶ್ಯವಾಗಿರ್ತದೆ. ಆ ಒಂದು ಸಂದರ್ಭದಲ್ಲೂ ಸಹ ನಾವು ಮಿನಿಮಮ್ 1 kg ಪೂರಕವಾಗಿ ಈ ದಾಡಿ ಮಿಶ್ರಣವನ್ನ ಕೊಡ್ಲೇಬೇಕಾಗ್ತದೆ. ಹಾಗೇನೆ ಇನ್ನೇನ್ ಕರು ಹಾಕ್ಲಿಕ್ಕೆ 1 ಇದೆ ಅನ್ನುವಾಗ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗಿಸ್ಬೇಕಾಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಕರು ತಿರುಗಿ ಕರು ಹಾಕ್ಲಿಕ್ಕೆ ಸಹ ಅನುಕೂಲ ಆಗ್ತದೆ. ಮತ್ತೆ ಕರು ಹಾಕಿದ 8 ಕಳೆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಮೊದಲನೇದಾಗಿ 1 kg ಬೆಲ್ಲವನ್ನ 2-3 liter ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದ ಪಾನಕ ಮಾಡಿ ಕುಡಿಸ್ತಕ್ಕಂಥದ್ದು. 1 ಕಳೆದ ನಂತರ ಅಗೇನ್ 1 kg ದಾಣಿ ಮಿಶ್ರಣವನ್ನ ಪೂರಕವಾಗಿ ಕೊಡ್ತಕ್ಕಂಥದ್ದು. ಅದು ಕಳೆದ ನಂತರ ಗಿಣ್ಣ ಹಾಲು ಬಂದು ರೆಗ್ಯುಲರ್ ಹಾಲು ಕೊಡ್ಲಿಕ್ಕೆ ಶುರು ಆಗ್ತದೋ ಅಂತ ಒಂದು ಸಂದರ್ಭದಲ್ಲಿ ಎಷ್ಟು ಹಾಲನ್ನ 1 ಕೊಡ್ತಾ ಇದೆ, ಸಾಧಾರಣವಾಗಿ ಈಗ 10 ಹಾಲು ಕೊಡ್ತಾ ಇದೆ ಅಂತಂದ್ರೆ 4 kg ಪೂರಕ ಆಹಾರವನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಪ್ರತಿ 2.5-3 ಹಾಲಿನ ಉತ್ಪತ್ತಿಗೆ 1 kg ದಾಣಿ ಮಿಶ್ರಣವನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಅದರ ದೇಹದ ಸಮತೋಲನ ಕಾಪಾಡ್ಕೊಳ್ಳಿಕ್ಕಾಗಿ 1 kg ಎಕ್ಸ್ಟ್ರಾ ಆಹಾರವನ್ನ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಹಾಲಿನ ಉತ್ಪತ್ತಿ ಆಗುವಂತಹ ಸಂದರ್ಭದಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲಾ ಪೋಷಕಾಂಶಗಳನ್ನ ಹಾಲಿನಲ್ಲಿ ಹೊರಹಾಕ್ತಾ ಇರ್ತದೆ. ದೇಹದಲ್ಲಿ ಎಳೆದುಕೊಳ್ಕಂತ ಪೋಷಕಾಂಶಗಳು ಮತ್ತೆ ಅದು ಕೂಡ್ಕೋಬೇಕು ಅಂತಂದ್ರೆ ಅದನ್ನ ಹೊರಗಿನಿಂದ ಕೊಡ್ತಕ್ಕಂಥ ಆಹಾರದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಕೊಡ್ತಕ್ಕಂಥ ಆಹಾರ ಮುಖ್ಯವಾಗಿ ಸಾಂದ್ರೀಕೃತ ಆಹಾರ ಒಂದು ಉತ್ತಮ ಗುಣಮಟ್ಟದ್ದಾಗಿರ್ಬೇಕು. ಆ ಗುಣಮಟ್ಟದ್ದಾಗಿರ್ಬೇಕಂದ್ರೆ ನಾವೇ ನಮ್ಮ ಮನೆಯಲ್ಲಿ ತಯಾರು ಮಾಡ್ಕೊಳ್ತಕ್ಕಂಥದ್ದು. ನಮಗೆ ತಯಾರು ಮಾಡ್ಕೊಳ್ಳಿಕ್ ಅಷ್ಟು ಅನುಕೂಲ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಇರೋದ್ರಲ್ಲೇ ಉತ್ತಮ ಕ್ವಾಲಿಟಿಯ ಒಂದು ಪಶು ಆಹಾರವನ್ನ ಆಯ್ಕೆ ಮಾಡಿಕೊಂಡು ಪಶುಗಳಿಗೆ ನೀಡಬೇಕಾಗಿರುತ್ತೆ. ಡಾಕ್ಟ್ರೆ, ಕೆಲವೊಬ್ರು ಈ ಪಶು ಆಹಾರ ಬೇಕಾಗೇ ಇಲ್ಲ, ನಾವು ಬರೀ ಹಸಿರು ಮೇವು ಒಣಮೇವು ಮತ್ತೆ ನಮ್ಗೇನು ಸ್ಥಳೀಯವಾಗಿ ಸಿಗುತ್ತೋ ಅದನ್ನೆಲ್ಲ ಕೊಟ್ಟು ಸೊಗಸಾಗಿ ಹಸುಗಳನ್ನ ಎಮ್ಮೆಗಳನ್ನ ಮೇಯಿಸ್ತೀವಿ ಬೆಳೆಸ್ತೀವಿ ಅಂತ ಅನ್ಕೊಂಡು ಹೇಳೋದಿದೆ, ಏನಂತೀರಿ? ಖಂಡಿತವಾಗ್ಲೂ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೆಲವು ರೈತರು ಏನ್ ಮಾಡ್ತಾರೆ, ನಮ್ಮಲ್ಲಿ ತುಂಬಾ ಗುಣಮಟ್ಟದ ಹಸಿರು ಮೇವು ಇದೆ, ನಿರಂತರವಾಗಿ ಸಿಗ್ತದೆ, ಯಾವ್ದಿನೂ ಹಸಿರು ಮೇವು ಆಗದೆ ಇರೋದಿಲ್ಲ, ಹಾಗಾಗಿ ನಮ್ಮಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು. ಬಟ್ ನಾನು ಅಗೇನ್ ಹೇಳ್ತಾ ಇದ್ದೀನಿ, ಆ ರೈತರ ಪ್ರದೇಶದಲ್ಲಿ ಇರ್ತಕ್ಕಂತ ಮಣ್ಣಿನ ಗುಣಮಟ್ಟದ ಮೇಲೆ ಅವರು ಬೆಳೀತಕ್ಕಂತ ಮೇವಿನ ಗುಣಮಟ್ಟ ನಿರ್ಧಾರ ಆಗುತ್ತೆ. ನಮ್ಗೆ ಲಭ್ಯ ಇರ್ತಕ್ಕಂತ ಮಾಹಿತಿಗಳ ಪ್ರಕಾರ ನಮ್ಮ ಕೊಡಗಿನ ಭಾಗದಲ್ಲಿ ನೋಡೋದಾದ್ರೆ ಕ್ಯಾಲ್ಸಿಯಂ, ಫಾಸ್ಫರಸ್, ಜಿಂಕ್ ಮತ್ತೆ ಮೆಗ್ನೀಷಿಯಂ, ಮ್ಯಾಂಗನೀಸ್, ಈ ಒಂದು ಅಂಶಗಳ ಅಸಮತೋಲನ ಈ ಮಣ್ಣಿನಲ್ಲಿ ಕಂಡು ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬೆಳೆದಂತಹ ಮೇವಿನಲ್ಲಿ ಖಂಡಿತವಾಗ್ಲೂ ಈ ಅಂಶಗಳು ಇರೋದಿಲ್ಲ. ಈ ಅಂಶಗಳು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಈ ಪೂರಕ ಆಹಾರದ ಮೂಲಕವೇ ನಾವು ಈ ಅಂಶಗಳನ್ನ ರಾಸಿಗೆ ಕೊಡ್ಬೇಕಾಗುತ್ತೆ. ಕೆಲವು ಜನ ಇಲ್ಲ ಸರ್ ನಾವು ಕೊಡ್ತಾ ಇದೀವಿ ಆದ್ರೂ ನಮ್ಗೆ ಚೆನ್ನಾಗ್ತಾ ಇದೆ ಅಂತ ಹೇಳ್ಬಹುದು. ಬಟ್ ಯಾವ್ದೇ ಒಂದು ಆಹಾರವನ್ನ ನಾವು ಕೊಟ್ಟಾಗ ಆಹಾರದಲ್ಲಿ ಯಾವ್ದೇ ಒಂದು ಕೊರತೆ ಇದೆ ಅಂದ್ರೆ ಅದು ತಕ್ಷಣಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಸಾಧಾರಣವಾಗಿ ಯಾವುದೇ ಒಂದು ಕೊರತೆಯ ಅಂಶ 6-7 ತಿಂಗಳ ಕಳೆದ ನಂತರ ನಮಗೆ ಕಾಣ್ಲಿಕ್ಕೆ ಶುರುವಾಗ್ತದೆ. ಬಟ್ ಹೆಚ್ಚಿನ ಜನ ರೈತರು ಇದನ್ನು ಸಹ ಹೇಳ್ತಾರೆ, ನಾವು ಒಂದು ಸರಿ ಹೀಟ್ ಕೊಡ್ಸಿದೀವಿ, ಎರಡ್ ಸರಿ ಕೊಡ್ತೀರಿ, ಕೆಲವು ಜನ 4-5 ಸರಿ ಕೊಡ್ಸಿದ್ರು ಸಹ ಹೀಟ್ ನಿಲ್ತಾ ಇರಲ್ಲ. ಇದಕ್ಕೆ ಮುಖ್ಯವಾದ ಕೊರತೆ ಹೇಳ್ಬೇಕು ಅಂತಂದ್ರೆ ವಿಟಮಿನ್ ಇ ಮತ್ತೆ ಸೆಲೆನಿಯಂ, ಜಿಂಕ್. ಈ ಅಂಶಗಳು ಯಾವಾಗ ಕೊರತೆಯ ರೂಪದಲ್ಲಿ ಕಂಡು ಬರ್ತದೋ ಆಗ ನೀವು ಎಷ್ಟೇ ಒಳ್ಳೆಯ ಆಹಾರವನ್ನು ಕೊಟ್ಟರು ಅದರ ದೇಹ ಚೆನ್ನಾಗಿದ್ರು ಸಹ ಈ ಗರ್ಭಧಾರಣೆಯ ಒಂದು ಸಮಸ್ಯೆಗಳು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅಂದ್ರೆ ಅಂಡಾಶಯಗಳಲ್ಲಿ ಈ ಮೊಟ್ಟೆ ಉತ್ಪಾದನೆ ಏನಾಗ್ತಾ ಇರುತ್ತೋ ಅದರ ಮೇಲೆ ನೇರವಾದ ಪರಿಣಾಮ ಬೀಳ್ತದೆ. ಹಾಗಾಗಿ ನೀವು ಎಷ್ಟೇ ಉತ್ತಮ ಕ್ವಾಲಿಟಿಯ ಒಣಮೇವು ಇರಬಹುದು ಹಸಿರು ಮೇವು ಇರಬಹುದು ಅದನ್ನು ಕೊಟ್ಟರು ಸಹ ಮಿನಿಮಮ್ 1 ಕೆಜಿ ಅಷ್ಟು ನೀವು ಪೂರಕ ಆಹಾರವನ್ನ ಕೊಡಿ. ಇದರಿಂದ ಯಾವ್ದಾದ್ರು ಕೊರತೆ ನಮ್ಮ ಮೇವಿನಲ್ಲಿ ಕಂಡು ಬಂದ್ರೆ ಅದನ್ನ ಇದು ಸರಿದೂಗಿಸ್ತದೆ. ಹಾಗಾಗಿ ಬರೀ ನಾವು ಒಣಮೇವು ಹಸಿಮೇವನ್ನೇ ಕೊಟ್ಟು ಹೈನುಗಾರಿಕೆ ಮಾಡ್ತೀವಿ ಅಂತಾನೆ ನಾವು ನಿರ್ಧಾರ ಮಾಡಿದ್ರೆ ಬರೀ ಹಾಲಿನ ಉತ್ಪಾದನೆ ಒಂದನ್ನೇ ನಾವು ಗಮನಿಸಬೇಕಾಗಿಲ್ಲ. ಹೈನುಗಾರಿಕೆಯಲ್ಲಿ ಕರುವನ್ನ ಹಾಕುವ ಕ್ಷಮತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಅವಧಿಯಲ್ಲಿ ಯಾವ ವಯಸ್ಸಿಗೆ ಎಷ್ಟು ಕರುಗಳನ್ನ ಹಾಕ್ತಾ ಇದೆ ಅನ್ನೋದು ಕೂಡ ಪರಿಗಣಿಸಬೇಕಾದ ಅಂಶ ಆಗಿರ್ತದೆ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ಯಶಸ್ವಿ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆಯ ಜೊತೆ ಜೊತೆಗೆ ಆ ಹಸು ಅಥವಾ ಎಮ್ಮೆ ವರ್ಷಕ್ಕೊಂದು ಕರುವನ್ನ ಹಾಕ್ಲೇಬೇಕು, ಆಗ ಮಾತ್ರ ಯಶಸ್ವಿಯಾದ ಹೈನುಗಾರಿಕೆ ಆಗ್ತದೆ. ಆ ಒಂದ್ ನಿಟ್ಟಿನಲ್ಲಿ ನಾವು ಕೊಡ್ತಕ್ಕಂತ ಆಹಾರಗಳಲ್ಲಿ ಹಸಿರು ಮೇವು ಇರಬಹುದು ಒಣಮೇವು ಇರಬಹುದು ಅದರ ಜೊತೆ ಜೊತೆಗೆ ಸಾಂದ್ರೀಕೃತ ಅಥವಾ ಪೂರಕ ಆಹಾರವನ್ನು ಖಂಡಿತ ನೀಡಲೇಬೇಕಾಗುತ್ತೆ. ಆದ್ರೂ ಕೆಲವು ಜನ ರೈತರು ಕೊಡ್ಲಿಲ್ಲ ಅಂತಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಅಂದ್ರೆ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೆ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತ ಸಮಸ್ಯೆಗಳು ಖಂಡಿತ ಕಂಡು ಬರ್ತವೆ. ಯಾವಾಗ ಈ ಪೂರಕ ಅಂಶಗಳನ್ನ ನಾವು ಸಮತೋಲಿತ ಆಹಾರದ ಮೂಲಕ ಕೊಡ್ತೇವೋ ಖಂಡಿತವಾಗ್ಲೂ ನಾನು ನೋಡಿದಾಗೆ ಈ ಗರ್ಭಧಾರಣೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಸರಿಯಾಗಿರೋ ನಿದರ್ಶನಗಳು ಕೂಡ ಕಂಡು ಬರ್ತದೆ. ಹಾಗಾಗಿ ರೈತರು ಈ ಒಂದು ಪೂರಕ ಆಹಾರವನ್ನ ಅಟ್ಲೀಸ್ಟ್ 1 ಕೆಜಿ ಅಷ್ಟು ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಂದ್ರೀಕೃತ ಆಹಾರದ ಒಂದು ಧಾರಣೆ ಕೂಡ ತುಂಬಾ ಜಾಸ್ತಿ ಇದೆ. 30-35 ರೂಪಾಯಿ 1 ಕೆಜಿ ಇರುವಂತಹ ಸಂದರ್ಭದಲ್ಲಿ 3/4 ಕೆಜಿ ನಿಮ್ಮ ರಾಸಿಗೆ ಕೊಟ್ಟಿದ್ದೆ ಆದಲ್ಲಿ ಅದರ ಆರೋಗ್ಯ ಸರಿಯಾಗಿ ಸುಧಾರಿಸುತ್ತೆ. ಆರೋಗ್ಯ ಸುಧಾರಿಸಿದಾಗ ಅದರ ಉತ್ಪಾದನೆಯನ್ನು ಸುಧಾರಿಸುತ್ತೆ. ಉತ್ಪಾದನೆಯ ಜೊತೆ ಜೊತೆಗೆ ಅದರಲ್ಲಿ ಬೇಕಾದಂತಹ ಗರ್ಭಧಾರಣೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಆ ರಾಸಿನಲ್ಲಿ ಕಂಡು ಬರೋದಿಲ್ಲ. ಕರುವಿನಿಂದ ಹಿಡಿದು ಒಂದು ಹಿತವಾದ ಪ್ರಮಾಣದಲ್ಲಿ ಕೊಟ್ರೆ ಒಳ್ಳೇದಂತ ಹೇಳ್ತೀರಾ? ಖಂಡಿತವಾಗ್ಲು ಊಟದ ಜೊತೆ ಉಪ್ಪಿನಕಾಯಿ ಅಂತ ಹೇಗೆ ಹೇಳ್ತೀವೋ ನಾವು ಮನುಷ್ಯರು ಊಟ ಮಾಡುವಾಗ ಅದೇ ಪ್ರಮಾಣದಲ್ಲಿ ಈ ಪೂರಕ ಆಹಾರವನ್ನು ಸಣ್ಣ ವಯಸ್ಸಿನಿಂದನೇ ನಾವು ಆ ರಾಸಿಗೆ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ ಆ ಒಂದು ರಾಸಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ಪೂರಕ ಅಂಶಗಳು, ಖನಿಜಾಂಶಗಳಿರ್ಬೋದು, ವಿಟಮಿನ್ಸ್ ಇರ್ಬೋದು, ಹಾಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಎಲ್ಲಾ ಅಂಶಗಳು ಸಿಗೋದ್ರಿಂದ ಅದು ಯಾವ ವಯಸ್ಸಿಗೆ ಯಾವ ರೀತಿಯ ಬೆಳವಣಿಗೆ ಆಗ್ಬೇಕು ಆ ರೀತಿ ಆಗ್ತದೆ. ಆ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಹೈನುಗಾರಿಕೆಯಲ್ಲಿ ಗರ್ಭಧಾರಣೆ ಮುಖ್ಯವಾದ ಒಂದು ಅಂಶವಾಗಿ ಪರಿಗಣಿಸ್ತಾರೆ. ಅದು ಗರ್ಭಧರಿಸುತ್ತೆ, ಗರ್ಭಧರಿಸಿ ಕರುವನ್ನು ಹಾಕ್ತದೆ, ಕರು ಹಾಕಿದ ನಂತರ ಹಾಲಿನ ಉತ್ಪತ್ತಿನೂ ಆಗ್ತದೆ. ಹಾಲಿನ ಉತ್ಪತ್ತಿಯ ಜೊತೆ ಜೊತೆಗೆ ಅದರ ದೇಹವನ್ನು ಸಹ ಮೇಂಟೈನ್ ಮಾಡಿಕೊಳ್ಳಿಕ್ಕೆ ಈ ಪೂರಕ ಆಹಾರಗಳು ಸಹಕಾರಿಯಾಗಿರ್ತದೆ. ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರೆ ಡಾಕ್ಟ್ರೆ, ನಮ್ಮಲ್ಲಿ ಸಾಕಷ್ಟು ಬಗೆಯ ಆಹಾರದ ಮೂಲಗಳು ಸಿಕ್ಕೇ ಸಿಗ್ತವೆ. ಆಮೇಲೆ ಸಿದ್ಧಪಡಿಸಿದ ಆಹಾರ ಹೆಚ್ಚಿಗೆ ಕೊಡ್ಬೇಕಂತೇನಿಲ್ಲ ಹಿತವಾಗಿ, ಮತ್ತೆ ರಾಸುಗಳ ಆರೋಗ್ಯ, ರಾಸುವಿನ ಹಾಲಿನ ಉತ್ಪಾದನೆ ಮತ್ತಿತರ ಅಂಶಗಳಿಗೆ ಪೂರಕವಾಗಿ ನೋಡಿಕೊಂಡು ಕೊಡ್ತಾ ಇದ್ರೆ ಒಳ್ಳೇದೇ. ಉಳಿದಂತೆ ಹಸಿರು ಮೇವು ಒಣಮೇವು ಎಷ್ಟು ಕೊಟ್ಟನು ಹಸುಗಳು ಚೆನ್ನಾಗಿ ತಿಂತವೆ, ಮತ್ತೆ ಒಂದು ಹಂತಕ್ಕೆ ಹೋದ್ಮೇಲೆ ಅವೇ ಸಾಕು ಮಾಡ್ತವೆ. ಸಿದ್ಧಪಡಿಸಿದ ಆಹಾರವನ್ನ ಹಾಗೆ ಕೊಡೋದು ಒಳ್ಳೇದ, ನೀರಿನಲ್ಲಿ ಕಲಸಿ ರಾಡಿ ತರ ಮಾಡಿ ಕೊಡೋದಿದೆಯಲ್ಲ ಅದು ಒಳ್ಳೇದ? ಖಂಡಿತವಾಗ್ಲಿ ಇದೊಂದು ಉತ್ತಮ ಪ್ರಶ್ನೆ ಅಂತ ಹೇಳ್ತೇನೆ. ಈಗ ಎರಡು ರೀತಿ ನಾನು ಆಗ್ಲೇ ಹೇಳಿದಾಗೆ ಸಾಂದ್ರೀಕೃತ ಆಹಾರದಲ್ಲಿ ಒಂದು ಪುಡಿಯ ರೂಪದಲ್ಲಿ ಇರ್ತದೆ, ಇನ್ನೊಂದು ಈ ಕಡ್ಡಿ ಬೂಸ ಅಥವಾ ಕಡ್ಡಿ ಹಿಂಡಿ ಅಂತ ಏನ್ ಹೇಳ್ತಾರೋ ಒಂದು ಕೇಕ್ ಫಾರ್ಮ್ ಅಲ್ಲಿ ಇರ್ತದೆ. ಯಾವತ್ತು ಅಷ್ಟೇ ನಾವು ಆಹಾರವನ್ನ ಕೊಡುವಾಗ ಅದನ್ನ ನೇರವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಈ ರಾಸುಗಳು ತಿನ್ನುವ ಒಂದು ರಭಸದಲ್ಲಿ ಏನಾಗ್ತದೆ, ಪೋಲಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾವೀಗ ಒಂದು ಬಕೆಟ್ ಅಲ್ಲಿ ಇಟ್ಟು ಕೊಡ್ತಾ ಇದೀವಿ ಹಾಲ್ ಕರಿಯೋ ಟೈಮ್ ಅಲ್ಲಿ ಅಂತಂದ್ರೆ, ಅದರ ರುಚಿಗಾಗಿ ತಿನ್ನುವ ರಭಸಕ್ಕೆ ಉಸಿರಾಡುವ ಒಂದು ಗಾಳಿಯಿಂದಾಗಿ ಏನಾಗ್ತದೆ, ಧೂಳು ರೀತಿ ಆ ಒಂದು ಪುಡಿಯ ಅಂಶ ಏಳುವ ಸಂದರ್ಭ ಇರ್ತದೆ. ಕೆಲವು ಟೈಮ್ ಆ ಧೂಳು ಶ್ವಾಸಕೋಶಕ್ಕೂ ಸಹ ಹೋಗುವ ಸಂದರ್ಭ ಇರ್ತದೆ. ಹಾಗಾಗಿ ಯಾವುದೇ ಒಂದು ಆಹಾರವನ್ನ ನೀವು ಕೊಡೋದಕ್ಕಿಂತ ಅಟ್ಲೀಸ್ಟ್ ಒಂದು 2-3 ಗಂಟೆ ಮೊದಲು ನೆನೆ ಹಾಕಿ ಕೊಡೋದ್ರಿಂದ ಏನಾಗುತ್ತೆ, ಪೋಲಾಗುವ ಸಾಧ್ಯತೆಯನ್ನ ನಾವು ಕಡಿಮೆ ಮಾಡಬಹುದು. ಜೊತೆಗೆ ರಾಸು ಅದನ್ನ ಜಗಿದು ತಿನ್ಲಿಕ್ಕೆ ಸಹ ಸಹಕಾರಿ ಆಗ್ತದೆ. ಇದರಿಂದಾಗಿ ಆ ಒಂದು ಸಾಂದ್ರೀಕೃತ ಆಹಾರದಲ್ಲಿ ಇರತಕ್ಕಂತ ಎಲ್ಲಾ ಪೋಷಕಾಂಶಗಳು ರಾಸಿಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಒಳ್ಳೆ ಸಂಗತಿಯನ್ನ ಹಂಚಿಕೊಂಡ್ರಿ ಡಾಕ್ಟ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ಧನ್ಯವಾದ. ಕೇಳುಗರೆ, ಇದುವರೆಗೆ ರಾಸುಗಳಿಗೆ ಸಿದ್ಧಪಡಿಸಿದ ಆಹಾರದ ಪೂರೈಕೆ ಈ ಕುರಿತು ರೈತರು ಏನು ಅಂಶಗಳನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನ ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟರ್ ಜೊತೆಗೆ ಮಾತನಾಡಲಿಕ್ಕೆ ಸಂಖ್ಯೆ 9632834343. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆ, ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತ ಚಿತ್ತ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಭಾಗಮಂಡಲ ನಿಡ್ಡೆಮಲೆ ಎನ್ಎಸ್ ಗಿರೀಶ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 5:00 ಕೊಡವಸಿರಿ ತೆನ್ನೀರ ರಾಧಾ ಪೊನ್ನಪ್ಪ ಅವರಿಂದ ಸಣ್ಣ ಕತೆ ನಂದತಾ ಬುಳ್ಕ್, ಬಳಿಕ ಹಾಡು ಕೇಳಿ ಕೊಡವಸಿರಿ ನಾಳೆ ಸಂಜೆ 5:00. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜುಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆವಲ್ಲಿ ಮಾಹಿತಿ ಶಿಕ್ಷಣ ಕಾರ್ಯಕ್ರಮದ ಮೂಲಕ ತಿಳುವಳಿಕೆ ಮೂಡಿಸುವಂಗೆ ಜಿಲ್ಲಾಧಿಕಾರಿ ಡಾ ಬಿ ಶ್ರೀ ಸತೀಶ್ ಅವರು ಸಲಹೆ ನೀಡಿದ್ರು. ಅವು ಜಿಲ್ಲಾಧಿಕಾರಿ ಸಭಾಮಂಡಳಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವ್ಯಾಪ್ತಿನ ಬೇರೆ ಬೇರೆ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಕೋವಿಡ್-19 ಕಾರಣದಿಂದ ಬಾಧಿತ ಮಕ್ಕಳಿಗೆ ಭಾವನಾತ್ಮಕ ಮತ್ತು ನೈತಿಕ ಸಾಮಾಜಿಕ ನೆರವನ್ನು ಒದಗಿಸುವಲ್ಲಿ ಕೂಸಿನ ಸರ್ವತೋಮುಖ ಅಭಿವೃದ್ಧಿಗೆ ಬಾಲಹಿತೈಷಿ ಯೋಜನೆ ಶುರು ಮಾಡಲಾಗಿದ್ದು, ಅಂತಹ ಮಕ್ಕಳನ್ನು ಗುರುತಿಸಿ ಕ್ರಮ ವಹಿಸಕುತ್ತ ಸೂಚನೆ ನೀಡಿದ್ರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನಾ ಕಾರ್ಯಕ್ರಮಗಳ ಮಾಸಿಕ ಪ್ರಗತಿ ಪರಿಶೀಲನೆ ಸಭೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳ ಮಾಹಿತಿನ ಡಿಪಿಎಂಎಸ್ ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡುವಂಗೆ ಜಿಲ್ಲಾಧಿಕಾರಿ ಡಾ ಬಿ ಶಿ ಸತೀಶ್ ಅವರು ನಿರ್ದೇಶನ ನೀಡಿದ್ರು. ಅವು ಜಿಲ್ಲಾಧಿಕಾರಿ ಕಚೇರಿ ಸಭಾಮಂಡಳಿ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಪರಿಶಿಷ್ಟ ಜಾತಿ ಉಪಯೋಜನೆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನ ಗುರುತಿಸಿ ಬೇರೆ ಬೇರೆ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು. ರೈತ ದಿನಾಚರಣೆ ಪ್ರಯುಕ್ತ ಮಡಿಕೇರಿ ಪ್ಯಾಟನ ಡೈಲಿ ಫಾರ್ಮ್ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾಳೆ ಹೊತ್ತರೆ 10:30 ಗಂಟೆಗೆ ಡ್ರಮ್ ಸೀಡರ್ನಲ್ಲಿ ಬಿತ್ತಿದ ಭತ್ತದ ಬೆಳೆನ ಕ್ಷೇತ್ರೋತ್ಸವ ನಡೆದಂತೇಳಿ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಖ್ಯಸ್ಥರು ತಿಳಿಸೋಳು. ಕೊಡಗು ಜಿಲ್ಲೆಯಲ್ಲಿ ಇಂದು 21 ಹೊಸ ಕೋವಿಡ್-19 ಪ್ರಕರಣ ಕಂಡುಬಂದಿತ್ತು. ಮಡಿಕೇರಿ ತಾಲೂಕಲ್ಲಿ 1, ವಿರಾಜಪೇಟೆ ತಾಲೂಕಲ್ಲಿ 12, ಸೋಮವಾರಪೇಟೆ ತಾಲೂಕಲ್ಲಿ 8. ಜಿಲ್ಲೆಯಲ್ಲಿ ಆದ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 35,807. ಕಳೆದ 24 ಗಂಟೆಯಲ್ಲಿ ವಾಸಿಯಾದವು 47. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 35. ಇಂದಿನ ಪಾಸಿಟಿವಿಟಿ ದರ ಶೇಕಡ 0.85% ಆಗುತ್ತೇಳಿ ಜಿಲ್ಲಾಧಿಕಾರಿ ಡಾ ಬಿ ಶಿ ಸತೀಶ್ ಅವರು ತಿಳಿಸಿದರು. 2021-22 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಲಿ ಭತ್ತ ಖರೀದಿಗೆ ಸಂಬಂಧಪಟ್ಟಂಗೆ ಈ ಹಿಂದೆ ಸಣ್ಣ ಹಂಗೆ ಅತಿ ಸಣ್ಣ ರೈತರು ಮಾತ್ರ ನೋಂದಣಿ ಮಾಡಿ ಕಡಿಕೆ ಅವಕಾಶ ಇತ್ತು. ಆದರೆ ಈಗ ಸರ್ಕಾರದ ದೊಡ್ಡ ಭೂ ಹಿಡುವಳಿದಾರರಿಗೂ ಭತ್ತ ಖರೀದಿಗೆ ಅವಕಾಶ ಕೊಟ್ಟಿದ್ದು, ಜಾಸ್ತಿ ತೆಳದೆ 40 ಕ್ವಿಂಟಾಲ್ ವರೆಗೆ ಭತ್ತನ ನೀಡಕ್ಕೆ. ಆದ್ದರಿಂದ ಎಲ್ಲ ರೈತರು ಖರೀದಿ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡಿಸಿಕೊಡುವಂಗೆ ಆಹಾರ ನಾಗರಿಕ ಸರಬರಾಜು ವ್ಯವಹಾರಗಳ ಉಪನಿರ್ದೇಶಕರು ತಿಳಿಸಿದರು. ಕಾನೂನು ಸೇವಾ ಪ್ರಾಧಿಕಾರ ಕಡೆಯಿಂದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಬೇರೆ ಬೇರೆ ಇಲಾಖೆಗಳ ಸಹಕಾರದಲ್ಲಿ 27 ತಾರೀಖು ಕಾನೂನು ಸೇವಾ ಶಿಬಿರನ ಹಮ್ಮಿಕೊಳ್ಳಿಕೆ ಉದ್ದೇಶಿಸಲಾಗಿದ್ದು, ಆ ನಿಟ್ಟಿನಲ್ಲಿ ಇಂದು ಜಿಲ್ಲಾ ಪ್ರಧಾನ ಮತ್ತು ಶಿಷ್ಯ ನ್ಯಾಯಾಧೀಶರಾದ ಬಿಎಲ್ ಜಿನರಾಳಕರ ಹಾಗೆ ಜಿಲ್ಲಾಧಿಕಾರಿ ಡಾ ಬಿ ಶಿ ಸತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾ ಅವರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ನಡೆದು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದು, ಅರ್ಹ ಫಲಾನುಭವಿಗಳಿಗೆ ಗುರುತಿನ ಚೀಟಿ ತಲುಪಿಸಿದ್ದು, ಹಾಗೆ ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವುದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಉದ್ದೇಶಿಸಲಾಗಿದ್ದು, ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳ ಸಹಕಾರ ಅಗತ್ಯ ಅಂತ ಹೇಳಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ 2019-20 ಹಾಗೆ 20-21 ಸಾಲಿನ ಗೌರವ ಪ್ರಶಸ್ತಿಗೆ 6 ಮಂದಿ ಆಯ್ಕೆ ಮಾಡಲಾಗಿದ್ದು, ಬರುವ ತಿಂಗಳ 3 ತಾರೀಖು ಸುಳ್ಳೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾದ ತಿಳಿ ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಿಗದ್ದೆ ಅವರು ತಿಳಿಸಳು. 2019-20 ಸಾಲಿನ ಗೌರವ ಪ್ರಶಸ್ತಿಗೆ ಸಾಹಿತ್ಯ ಕ್ಷೇತ್ರದಿಂದ ಎನ್ಎಸ್ ದೇವಿ ಪ್ರಸಾದ್, ಜಾನಪದ ಕ್ಷೇತ್ರದಿಂದ ಪಂಜಿಪಳ್ಳ ಇಂದ್ರಾಕ್ಷಿ ವೆಂಕಪ್ಪ, ಹಾಗೆ ಚಿತ್ರಕಲೆ ಕ್ಷೇತ್ರದಿಂದ ಡಿ ಮೋಹನ್ ಸೋನಾವು ಆಯ್ಕೆಯಾಗಳು. ಹಾಗೆ 2020-21 ಸಾಲಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕುಂಜಟ್ಟಿ ಶಿವರಾಮ್ ಗೌಡ, ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೋರನ ಸರಸ್ವತಿ, ಹಾಗೆ ಪಾರಂಪರಿಕ ವೈದ್ಯ ಕ್ಷೇತ್ರಕ್ಕೆ ಪದ್ಮಯ್ಯಗೌಡ ಎನ್ ಪರಿವಾರನವು ಆಯ್ಕೆಯಾಗಳು. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೋಗುವ ಮೇಕೇರಿ ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಹೊತ್ತರೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುದಿಲ್ಲ. ಆದ್ದರಿಂದ ಕಗ್ಗೋಡು, ಹಾಕತ್ತೂರು, ಬಿಳಿಗೇರಿ, 90 ಮನೆ ಹಿಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸಿಕೊ ತಿಳಿ ಸರ್ಕಾರಿ ನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಪ್ರಸಕ್ತ ಸಾಲಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಇದ್ದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಟ್ಟು 50 ಹುದ್ದೆಗಳಿಗೆ ಈಗಾಗಲೇ ಲಿಖಿತ ಪರೀಕ್ಷೆಗೆ ಹಾಜರಾಗಿ 1:5 ಅನುಪಾತದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ 28 ಹೊತ್ತರೆ 6:30 ಮಡಿಕೇರಿ ಪ್ಯಾಟನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ದೇಹದಾರ್ಢ್ಯ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆದಿದ್ದೇಳಿ ಪೊಲೀಸ್ ನೇಮಕಾತಿ ಸಮಿತಿನ ಅಧ್ಯಕ್ಷರಾದ ಕ್ಷಮಾ ಮಿಶ್ರಾ ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಕೊಡವ ಸಾಂಸ್ಕೃತಿಕದ ಒಂದು ಭಾಗ ಆದ ಬಾಳೋಪಾಟನ 25 ಬದಲಾಗಿ ಬರುವ ತಿಂಗಳ 2 ಮರಂದೊಡ ಸರ್ಕಾರಿ ಪ್ರಾಥಮಿಕ ಶಾಲಾ ಆಟದ ಬಣಲಿ ಬಾಳೋಪಾಟ್ ಪೈಪೋಟಿ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕೊಡವ ಸಾಹಿತ್ಯ ಅಕಾಡೆಮಿನೇ ಸಂಪರ್ಕಿಸಕು. ಈ ಸಲ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗೆ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದ್ದು, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡಿಕೆ ಯಾವುದೇ ನಿರ್ಬಂಧ ಇಲ್ಲ. ಹಾಗೆ ಹೊರಗಡೆ ಪಾರ್ಟಿ ಎಲ್ಲ ಮಾಡುವಂಗೆ ಇರುದಿಲ್ಲ. ಸಾಮಾಜಿಕ ಅಂತರನ ಪಾಲನೆ ಮಾಡಕ್ಕೂ ಹೊಸ ವರ್ಷ ಆಚರಣೆಗೆ ಜನ ಗುಂಪುಗೂಡುವಂಗಿಲ್ಲ. ಪಬ್ ಬಾರು ರೆಸಾರ್ಟ್ಗಳಲ್ಲಿ ಕೆಲಸ ಮಾಡೋ ಕೋವಿಡ್ ನೆಗೆಟಿವ್ ವರದಿನ ಕಡ್ಡಾಯ ಆಗಿರೋಕ್ಕೂ, ಹಾಗೆ 2 ಲಸಿಕೆನ ಪಡೆದಿರೋಕ್ಕೂ, ಮಾಸ್ಕ್ ಧರಿಸೋದು, ಸಾಮಾಜಿಕ ಅಂತರನ ಪಾಲನೆ ಮಾಡಕ್ಕೂ, ಹಾಗೆ ಥರ್ಮಲ್ ಸ್ಕ್ಯಾನ್ ಮತ್ತು ಸ್ಯಾನಿಟೈಸರ್ನ ಬಳಸಕುತ್ತೇಳಿ ಹೇಳಿದರು. ಕುಶಾನಗರದ ಉಪ ವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ನಾಳೆ ಮಧ್ಯಾಹ್ನ 11:00 to 12:00 ಕುಶಾನಗರ ಉಪವಿಭಾಗ ಕಚೇರಿ ಆವರಣದಲ್ಲಿ ಮಡಿಕೇರಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆ ನಡೆದಿದೆ. ಹಾಗೆ ಮಧ್ಯಾಹ್ನ 2:30 to 3:30 ಸೋಮವಾರಪೇಟೆ ಉಪವಿಭಾಗ ಕಚೇರಿಯಲ್ಲಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಾಗೆ ಗೋಣಿಕೊಪ್ಪ ಉಪವಿಭಾಗ ವಿದ್ಯುತ್ ವ್ಯಾಪ್ತಿಲಿ ವಿದ್ಯುತ್ ಗ್ರಾಹಕರ ಸಭೆ ತಾರೀಖು 24 ಹೊತ್ತರೆ 11 12 ಗಂಟೆವರೆಗೆ, ಹಾಗೆ ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಆವರಣದಲ್ಲಿ ಮಧ್ಯಾಹ್ನ 2:30 3:30 ಗಂಟೆವರೆಗೆ, ವಿರಾಜಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಮಡಿಕೇರಿ ಸೆಸ್ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kavini Hall, CV Shankar Road, Madikeri. Call 7022671919. ಕಿರುಗುರು ಗ್ರಾಮ ಪಂಚಾಯತಿಯ ವಾರ್ಡ್ಸಭೆ ಗ್ರಾಮಸಭೆ ವಿವರ. ಕಿರುಗುರು ಗ್ರಾಮದ ವಾರ್ಡ್ಸಭೆ 23 ಗುರುವಾರ ಪೂರ್ವಾಹ್ನ 10 ಪಂಚಾಯಿತಿ ಪಕ್ಕದ ಸಮುದಾಯ ಭವನದಲ್ಲಿ, ಮತ್ತೂರು ವಾರ್ಡ್ಸಭೆ ಗುರುವಾರ ಮಧ್ಯಾಹ್ನ 12 ಮತ್ತೂರು ಗ್ರಂಥಾಲಯ ಕಚೇರಿಯಲ್ಲಿ, ಕೋಟೂರು ವಾರ್ಡ್ಸಭೆ ಗುರುವಾರ ಅಪರಾಹ್ನ 3 ಕೋಟೂರು ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಹಾಗೆಯೇ ಕಿರುಗುರು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮಸಭೆ ಇದೇ 27 ಸೋಮವಾರ ಪೂರ್ವಾಹ್ನ 11 ಕಿರುಗುರು ಸಮುದಾಯ ಭವನ ಕಟ್ಟಡದಲ್ಲಿ ಅಧ್ಯಕ್ಷರಾದ ಪಿಡಿ ಜೀವನ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಆಯಾಯ ವಾರ್ಡ್ ಸಭೆಗೆ ಹಾಗೂ ಗ್ರಾಮಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕಿರುಗುರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 0827429870. ಮೊಬೈಲ್ 9972218440 ಅಥವಾ 9448448744. ನಂಬರ್ 393 ನಾಪೋಕ್ಲು ಸಹಕಾರ ಮಹಿಳಾ ಸಮಾಜ ನಾಪೋಕ್ಲು ಇದರ 2020-21 ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಸಂಘದ ಕಟ್ಟಡದಲ್ಲಿ ಅಧ್ಯಕ್ಷೆ ಶ್ರೀಮತಿ ಕುಂಚಟಿರ ರೇಷ್ಮಾ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಮಾಜದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. MBA admissions open. Shrushruti Institute of Management Studies, affiliated to Bangalore University. Pinya second stage, Bangalore. Contact Dr. Mandanna Mukkatira. Call 9741864856. Think about your future. Boost your career. ಮಡಿಕೇರಿ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2020-21 ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ ಗುರುವಾರ ಪೂರ್ವಾಹ್ನ 11 ಕೆಎ ಮಿಟ್ಟೂರ್ ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ಭಾಗಮಂಡಲ ಭಗಂಡೇಶ್ವರ ದೇವಾಲಯದ ತ್ರಿವೇಣಿ ಸಂಗಮದಲ್ಲಿರುವ ಕಟ್ಟಡದಲ್ಲಿ ನಡೆಯಲಿದೆ. ಸರ್ವ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಅಮ್ಮತ್ತಿ ಕೊಡವ ಸಮಾಜತ್ರ ಪುದಿಯ ಆಡಳಿತ ಮಂಡಳಿಯ ಆಯ್ಕೆಯ ಬಗ್ಗೆ ತೀರ್ಮಾನ ಹೊರತೋಕಾಯ್ತು. ವಿಶೇಷ ಮಹಾಸಭೆನ ಇದೇ 24 ಬೊಳ್ಳ್ಯಾಚ ಪಲಾಕ 10 ಸಮಾಜತ್ರ ಸಭಾಬಾಡಿಲು ನಡೆತ ಗೌರವಾನ್ವಿತ ಸದಸ್ಯಂಗೆಲ್ಲ ಬಂತು ಸಹಕರಿಸಿಡೋಣಂದು ಅಮ್ಮತ್ತಿ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಯ ಆಡಳಿತ ಮಂಡಳಿಯ ಸದಸ್ಯಂಗ ಕಟ್ಟಣಿತು. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ಸ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ಸ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 ಮೀಟರ್ ದೂರ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 ನಿಮಿಷದ ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸ್ಯಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯುಂಡುಳ್ಳ ಬಟ್ಟೀರ ಪುಷ್ಪ ರಾಜಪ್ಪ. ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವ್ಯಾಪ್ತಿರ ಬೋರೆ ಬೋರೆ ಸಮಿತಿ ಸಭೆಯಲ್ಲಿ ತಕ್ಕಪರಂದ ಜಿಲ್ಲಾಧಿಕಾರಿ ಮಕ್ಕಳ ಮೇದ ಅಪ ದೌರ್ಜನ್ಯದನ್ನ ತಡಪಕ್ಕೆ ಮಾಹಿತಿ ಶಿಕ್ಷಣ ಕಾರ್ಯಕ್ರಮದ ಮೂಲಕ ಅರಿವು ಕೊಡಪನಿಕೆ ಅವಶ್ಯ ಕ್ರಮ ಅಡತಣುಂದು ಇಲಾಖಾಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ದಂಡಾರ್ಥ 21-20 ದಂಡನೇ ಸಾಲರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ನೆಲ್ಲು ಖರೀದಿ ಸಂಬಂಧ ಚೆರಿಯ ಪಿಣ್ಯ ದುಂಬಾ ಚೆರಿಯ ರೈತಂಕ ಮಾತ್ರ ನೋಂದಣಿ ಮಾಡಿಯೋಕೆ ಅವಕಾಶ ಇಂತು. ಇದಕ್ಕೆ ಸರ್ಕಾರ ಬಲ್ಯ ಭೂಮಿಕಾರಕ್ಕೂ ನೋಂದಣಿಗೆ ಅವಕಾಶ ತಂದ ಪೋಲೆ 40 ಕ್ವಿಂಟಾಲ್ಗೆ ತಾನೆ ನೆಲ್ಲು ಕೊಡ್ಕೋಲು. ಆನೊಂದು ಎಲ್ಲಾ ರೈತಂಗ ನೆಲ್ಲು ಖರೀದಿ ಕೇಂದ್ರಕ್ಕೆ ಪೋಯ್ತು ಪೆದ ನೋಂದಣಿ ಮಾಡಿಯೋಲುಂದು ಆಹಾರ ನಾಗರಿಕ ಸರಬರಾಜು ಪಿಣ್ಯ ಗ್ರಾಹಕ ವ್ಯವಹಾರ ಇಲಾಖೆಯ ಉಪನಿರ್ದೇಶಕ ಗೌರವ ಕುಮಾರ್ ಶೆಟ್ಟಿ ಅರ್ಚಿಟ್ಟಿತು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಸೌಲಭ್ಯತ್ನ ಭಾರತ ಸರ್ಕಾರ ಮೀನು ಕೃಷಿಗೂ ವಿಸ್ತರಣೆ ಮಾಡಿತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ ಪಿಣ್ಯ ಇಎನ್ಟಿ ವಿಭಾಗತ್ರ ಆದನೆಯಲ್ಲಿ ಅಖಿಲ ಭಾರತೀಯ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಯಾಂಪ್ ಇಂದಿಂಜ 3 ದಿನ ಸಂಸ್ಥೆಯಲ್ಲಿ ನಡಪ. ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಣ್ಯ ಬೊರೆ ಬೊರೆ ಇಲಾಖೆಯ ಆದನೆಯಲ್ಲಿ ಇದೇ ತಿಂಗಳ 27 ಅಂಗ